ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ನೋಡು, ಒಂದು ದಿನ ನನ್ನನ್ನ ಆ ಬೇಲ್ಘರ್ದಲ್ಲಿರುವಂತಹ ಮತಿ ಸೀಲ್ ಎಂಬವನ ತೋಟದ ಮನೆಗೆ ಗಾಡಿ ಮಾಡಿಕೊಂಡು ಕರೆದುಕೊಂಡು ಹೋಗ್ತೀಯಾ? ಅಲ್ಲಿನ ಕೊಳದ ನೀರಿಗೆ ಪುರಿ ಹಾಕಿದೊಡನೆಯೇ ಎಲ್ಲ ಮೀನುಗಳು ಅದನ್ನ ತಿನ್ನೋದಕ್ಕೆ ಮೇಲ್ ಬರುತ್ತವೆ. ಆಹಾ, ಅವು ನೀರಿನಲ್ಲಿ ಕ್ರೀಡಿಸುವುದನ್ನು ನೋಡಿದರೆ ನನಗೆ ಬಹಳ ಆನಂದವಾಗುತ್ತದೆ. ನಿನಗೂ ಅದು ಉದ್ದೀಪನವನ್ನ ತರುತ್ತದೆ, ನಿನಗೆ ಅನುಭವ ಆಗುತ್ತದೆ. ಸಚ್ಚಿದಾನಂದ ಸಾಗರದಲ್ಲಿ ಆತ್ಮವೆಂಬ ಮೀನು ಕ್ರೀಡಿಸ್ತಾ ಇದೆಯೋ ಎಂಬಂತೆ. ನಾನು ಒಂದು ದೊಡ್ಡ ಮೈದಾನದಲ್ಲಿ ನಿಂತುಕೊಂಡ್ರೂ ಅದೇ ರೀತಿಯಾಗಿ ನನಗೆ ಭಗವದ್ಭಾವ ಬಂದ್ಬಿಡುತ್ತದೆ. ಆಗ ಮಡಕೆಯಲ್ಲಿದ್ದ ಮೀನು ಸರೋವರಕ್ಕೆ ಬಂದಿರುವ ಹಾಗೆ ಅನುಭವವಾಗುತ್ತದೆ ಅಂತ ಹೇಳ್ತಾ ಇದ್ರು ಕಳೆದ ಶನಿವಾರ. ಮೀನು ನೀರಿನಲ್ಲಿ ಈಜಾಡ್ತಾ ಇದ್ರೆ ಶ್ರೀರಾಮಕೃಷ್ಣರಿಗೆ ಆದಂತಹ ಆಗುತ್ತಾ ಇದ್ದಂತಹ ಉದ್ದೀಪನವನ್ನ ನಾವು ಭಾವಿಸಿ ನೋಡಬೇಕು. ನಾಲಿಗೆಗೆ ಸಂಬಂಧಪಟ್ಟಂತಹ ವಸ್ತುವನ್ನು ನೋಡಿದ್ರೆ ನಾಲಿಗೆಗೆ ಯಾವುದೋ ಒಂದು ರುಚಿಯ ಅನುಭವ ಉದ್ದೀಪನಕ್ಕೆ ಬರೋದಿಲ್ಲವೇ? ಯಾವುದೋ ಒಂದು ಸೌಂದರ್ಯವನ್ನ ಕಂಡಾಗ ಕಣ್ಣಿಗೆ ಅದು ಒಂದು ಉದ್ದೀಪನವನ್ನು ಕೊಟ್ಟು ಮನಸ್ಸಿನಲ್ಲಿ ಒಂದು ವಿಶೇಷವಾದ ಭಾವನೆಯನ್ನು ತರೋದಿಲ್ವೇ? ಹಾಗೆ ಯಾವುದೋ ಒಂದನ್ನ ನೋಡಿದ್ರೆ ಇನ್ನೊಂದು ಯಾವುದೋ ಒಂದು ನೆನಪಿಗೆ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟದ್ದು. ನೀರಿನಲ್ಲಿ ಮೀನು ಈಜಾಡ್ತಾ ಇದ್ರೆ ಮೀನು ತಿನ್ನುವವರಿಗೆ ಏನು ಉದ್ದೀಪನ ಆಗುತ್ತೆ? ಅವರಿಗೆ ನಾಲಿಗೆಯಲ್ಲಿ ನೀರು ಬರುತ್ತೆ. ಆಹಾ, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ, ಈಗಲೇ ತಗೊಂಡೋಗಿ ಅದನ್ನ ಕತ್ತರಿಸಿ ಪಾಕಕ್ಕೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಉದ್ದೀಪನ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅನುಭವ ಇರಬೇಕು. ಮೀನು ತಿನ್ನೋರಿಗೆ ಮೀನು ತಿನ್ನೋದೇ ಅನುಭವ ಆಗಿರೋದ್ರಿಂದ ಅವರಿಗೆ ನೀರಿನಲ್ಲಿ ಮೀನು ಓಡಾಡ್ತಾ ಇದ್ರೆ ಅವರಿಗೆ ಆಗತಕ್ಕಂತಹ ಅನುಭವ ಅಂದಾದ್ದು. ಆದರೆ ಶ್ರೀರಾಮಕೃಷ್ಣರಿಗೆ ತಮ್ಮ ಆತ್ಮ ದೊರೆತಕ್ಕಂತಹದ್ದು ಸಚ್ಚಿದಾನಂದದಲ್ಲಿ ಓಡಾಡಿದಂತಹ ಒಂದು ಅನುಭವ ಆಗಿರೋದ್ರಿಂದ ಅದೇ ಸಚ್ಚಿದಾನಂದೋಪಾದಿಯಲ್ಲಿ ಇರತಕ್ಕಂತಹ ನೀರಿನಲ್ಲಿ ಆತ್ಮದೋಪಾದಿಯಲ್ಲಿ ಇರತಕ್ಕಂತಹ ಮೀನು ಸಂಚರಿಸ್ತಾ ಇರುವ ಸಂದರ್ಭದಲ್ಲಿ, ನಿರಾತಂಕವಾಗಿ ನಿರ್ಭಯಾಗಿ ಸಂಚರಿಸ್ತಾ ಇರುವ ಸಂದರ್ಭದಲ್ಲಿ ಅದು ಅನುಭವಕ್ಕೆ ಬಂದು ಅವರ ಮನಸ್ಸು ಏಕಪ್ರಕಾರವಾಗಿ ಅದರ ಕಡೆಗೆ ಹೋಗ್ತಾ ಇತ್ತು. ಅದನ್ನ ನೀನು ಕೂಡ ಅನುಭವಿಸಬಹುದು. ಆ ಭಾವನೆಯನ್ನು ನೀನು ತಾಳಿದ್ದಾದ್ರೆ, ನೀನು ಅಂದ್ರೆ ಮಾಸ್ಟರ್ ಮಾಸಿಯ, ಅವನೇನು ಭಾವನೆಯನ್ನು ತಾಳ್ಬೇಕು? ತನ್ನನ್ನು ತಾನು ಮೊದಲು ಅವನು ಒಂದು ಮೀನು ಅಂತ ತಿಳಿದುಕೊಳ್ಬೇಕು. ಸಚ್ಚಿದಾನಂದ ಸಾಗರ ಹೇಳ್ತಕ್ಕಂತಹದ್ದು ತಾನು ಇರೋ ಜಾಗದಲ್ಲೇ ಇದೆ ಅಂತ ತಿಳಿದುಕೊಳ್ಬೇಕು. ಆ ಸಚ್ಚಿದಾನಂದ ಸಾಗರದಲ್ಲಿ ತಾನು ಮೀನಿನ ಉಪಾಧಿಯಲ್ಲಿ ತೇಲಾಡ್ತಾ ಇದ್ದೇನೆ ಅಂತ ಭಾವಿಸಬೇಕು. ಅದನ್ನು ನೋಡಬೇಕು, ಇದನ್ನು ಭಾವಿಸಬೇಕು, ಅನುಭವಿಸಬೇಕು ಅಂತ ಶ್ರೀರಾಮಕೃಷ್ಣರ ಅಭಿಪ್ರಾಯ. ಆ ಸಚ್ಚಿದಾನಂದ ಅಂತ ಹೇಳ್ತಕ್ಕಂಥದ್ದು ಎಲ್ಲಿದೆ ಅದನ್ನು ನಾವು ಭಾವಿಸಿ ನೋಡಬೇಕಾಗಿದೆ. ಸಚ್ಚಿದಾನಂದ ಎಲ್ಲಿದೆ? ಅದು ಕಾಶಿಯಲ್ಲಿ ಇದೆಯೇ, ಕೈಲಾಸದಲ್ಲಿದೆಯೇ, ವೈಕುಂಠದಲ್ಲಿ ಇದೆಯೇ, ಎಲ್ಲಿದೆ ಅದು? ಅದು ಎಲ್ಲಿ, ನಾವು ಎಲ್ಲಿದ್ರೆ ಅಲ್ಲೇ ಇದೆ ಅದು. ಸಚ್ಚಿದಾನಂದ ಸಾಗರ ಎಲ್ಲದೇ ಇರತಕ್ಕಂಥ ಜಾಗವೇ ಇಲ್ಲ, ಅದು ಅಖಂಡ ಅಂತ ಅದಕ್ಕೆ ಹೆಸರು. ಖಂಡವೇ ಇಲ್ಲ, ಇಲ್ಲೊಂದು ತುಂಡು ಅಲ್ಲೊಂದು ತುಂಡು ಅಂತ ಹೇಳತಕ್ಕಂಥ ಮಾತು ಅದಕ್ಕೆ ಅನ್ವಯ ಆಗುವುದೇ ಇಲ್ಲ. ಅಂತಹ ಒಂದು ಸಚ್ಚಿದಾನಂದ ಸಾಗರ ಇಲ್ಲೇ ಇದೆ, ಈ ಕ್ಷಣದಲ್ಲಿ ಇದೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡವನು ಮುಕ್ತನಾಗ್ತಾನೆ. ಮುಕ್ತನಾದವನು ಶರೀರ ಬಿಟ್ಟಾಗ ಮತ್ತಷ್ಟು ಮುಕ್ತನಾಗ್ತಾರೆ. ಅವನು ಎಲ್ಲಿ ಮುಕ್ತನಾಗಬೇಕು, ಮುಕ್ತನಾಗಿ ಎಲ್ಲಿ ಹೋಗಬೇಕು ಅಂತ ಹೇಳ್ತಕ್ಕಂತ ಒಂದು ಚರ್ಚೆ ನಡೆದಿದೆ ಉಪನಿಷತ್ತಿನಲ್ಲಿ. ಒಮ್ಮೆ ಮುಕ್ತನಾದ ಮೇಲೆ ಮತ್ತೊಮ್ಮೆ ಮುಕ್ತನಾಗೋದಕ್ಕೆ ಎಲ್ಲಿದೆ ಅಲ್ಲಿ ಅವಕಾಶ. ಆದರೆ ಅವನು ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಸಚಿದಾನಂದದಲ್ಲಿ ಅಲ್ಲೇ ಶರೀರದ ಒಳಗಡೆ ಇದ್ದಂತಹ ಆತ್ಮ ಅಂತ ಇರತಕ್ಕಂತಹದ್ದು ಶರೀರ ಬಿದ್ದು ಹೋದ ಕೂಡಲೇ ಅಲ್ಲೇ ಹೊರಗಡೆ ಬಂದು, ಹೊರಗಡೆ ಬರೋದಕ್ಕೆಲ್ಲಿದೆ, ಒಳಗಡೆ ಹೋಗೋದಕ್ಕೆಲ್ಲಿದೆ, ಒಳಗೆಲ್ಲಿದೆ, ಹೊರಗೆಲ್ಲಿದೆ, ಒಳಗೂ ಇಲ್ಲ ಹೊರಗೂ ಇಲ್ಲ ಸಚಿದಾನಂದಕ್ಕೆ, ಅಖಂಡ ಸಚಿದಾನಂದ ಅಂತಹದ್ದೊಂದು ಸಾಗರ ಅದು ಇಲ್ಲೇ ಇದೆ. ಅದು ಅದರಲ್ಲಿ ಈಜಾಡೋದಕ್ಕೋಸ್ಕರ ನಾವು ಅಲ್ಲೆಲ್ಲೋ ಹೋಗಬೇಕು ಅಂತ ಹೇಳ್ತಕ್ಕಂಥ ಮಾತು ಇಲ್ಲವೇ ಇಲ್ಲ. ಎಲ್ಲಿಗೂ ಹೋಗಬೇಕಾಗಿಲ್ಲ ಅಂತ ಗೊತ್ತಾಗೋದು ಯಾವಾಗ ಅಂತಂದ್ರೆ ಅಲ್ಲಿ ಇಲ್ಲಿ ಸಂಚಾರ ಮಾಡಿದ ಮೇಲೆ ಮಾತ್ರವೇ. ಸಾಕಷ್ಟು ಮೈಗೆ ಆಯಾಸವಾದ ಮೇಲೆ ಗೊತ್ತಾಗ್ತದೆ, ಸಾಕು ಎಲ್ಲಿ ಹೋದ್ರೂ ಏನೂ ಸಿಗೋದಿಲ್ಲ, ಇಲ್ಲೇ ನಾವು ಪಡ್ಕೊಳ್ಬಹುದು ಅಂತ ಹೇಳ್ತಕ್ಕಂಥ ತೀರ್ಮಾನಕ್ಕೆ ಬರ್ತೇವೆ. ಎಲ್ಲ ಮಹಾಪುರುಷರು ಕೂಡ ಹೇಳ್ತಕ್ಕಂಥದ್ದು ಅದೇನೆ, ಇಲ್ಲೇ ಇರತಕ್ಕಂಥ ಸಚಿದಾನಂದದಲ್ಲಿ ನಮ್ಮನ್ನು ನಾವು ಮೀನು ಅಂತ ಭಾವಿಸಿಕೊಳ್ಳೋದು ಇನ್ನೊಂದು ಕಲ್ಪನೆ ಅಥವಾ ಇನ್ನೊಂದು ಭಾವನೆ. ಅದು ಸದ್ಭಾವನೆ, ಎಂದೆಂದಿಗೂ ಸತ್ಯವಾಗತಕ್ಕಂತಹ ಭಾವನೆ ಸದ್ಭಾವನೆ, ಎಂದೆಂದಿಗೂ ಸತ್ಯವಾಗತಕ್ಕಂತಹ ಭಾವನೆ ಅದು ಸದ್ಭಾವನೆ. ನಾವು ಇಲ್ಲಿ ತನಕ ಏನೇನೋ ಭಾವನೆಯನ್ನು ತಾಳಿದೇವಲ್ಲ, ಅದ್ಯಾವಲ್ಲ ಎಲ್ಲಿ ಸತ್ಯ ಆಗಿದೆ ಅಂತ ನಡೆದಿದೆ. ಅದು ಒಂದು ವರ್ಷದ ನಂತರ ಇಂಥದ್ದನ್ನು ನಾವು ಮಾಡಬೇಕು ಅಂತ ಒಂದು ಕಲ್ಪನೆ, ಒಂದು ಭಾವನೆ, ಒಂದು ಸಂಕಲ್ಪ ಮಾಡಿಕೊಂಡಿರ್ತೇವೆ. ಅದು ನಡೀತದೆ ನಡೀತದೆ, ನಡೆದು ಮುಗಿದು ಹೋಗ್ತದೆ, ಆಮೇಲೆ ಹೋಗ್ತದೆ. ಅವನು ಯಾವುದು ಕೂಡ ಉಳಿದಿಲ್ಲ. ಇಷ್ಟು ವರ್ಷಗಳವರೆಗೆ ನಾವು ಎಷ್ಟೆಷ್ಟು ಕಾರ್ಯಕಲಾಪಗಳನ್ನೆಲ್ಲ ಮಾಡಿಕೊಂಡು ಬಂದೇವಲ್ಲ, ಅದೆಲ್ಲ ನಮ್ಮ ಕಲ್ಪನೆಗಳ ಹಿನ್ನೆಲೆಯಲ್ಲೇ ನಡೆದಂತಹ ಕಾರ್ಯಕಲಾಪಗಳು. ಯಾವುದೇ ಕಾರ್ಯ ಆಗಲಿ ಮನಸ್ಸಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಲ್ಪನೆ ಇಲ್ಲದೆ ಹೋದ್ರೆ ಕಾರ್ಯ ಆಗೋದೇ ಇಲ್ಲ. ಮದುವೆ ಆಗಬಹುದು, ಉಪನಯನ ಆಗಬಹುದು, ಮನೆ ಕಟ್ಟೋದಾಗಬಹುದು, ಆಮೇಲೆ ಕಾರ್ ತೆಗೆದುಕೊಳ್ಳಬಹುದು, ಆಗಬಹುದು, ಇನ್ಯಾವುದೇ ಒಂದು ಕಾರ್ಯವೇ ಆಗಬಹುದು, ಮಹತ್ತರ ಕಾರ್ಯವೇ ಆಗಬಹುದು, ಆ ಕಾರ್ಯದ ಹಿನ್ನೆಲೆಯಲ್ಲಿ ಒಂದು ಕಲ್ಪನೆ ಇರ್ತದೆ, ಇಂಥದ್ದೊಂದು ಮಾಡಬೇಕು ಅಂತ ಸಂಕಲ್ಪ ಇರ್ತದೆ. ಆಮೇಲೆ ಅದನ್ನೆಲ್ಲ ಮಾಡಬೇಕು, ನಡೆದು ಹೋಗ್ತದೆ, ಅದು ಸತ್ಯ ಸಂಕಲ್ಪವೇ. ಯಾಕೆ ನಡೀತಲ್ಲ, ಅದು ನಡೆದ ಮೇಲೆ ಏನಾಯ್ತು, ಹೋಯ್ತು. ಹಾಗೆ ಮಾಡಿದಂತಹ ಪ್ರತಿಯೊಂದು ಸಂಕಲ್ಪವೂ ಕೂಡ ನಡೆದ ಮೇಲೆ ಅದು ಹೊರಟು ಹೋಗ್ಬಿಡ್ತದೆ. ಆದ್ರೆ ಈ ಸತ್ಯ ಸಂಕಲ್ಪ ಇದೆಯಲ್ಲ, ಸತ್ಸಂಕಲ್ಪ ಇದೆಯಲ್ಲ, ಸತ್ಕಾರ್ಯ ಇದೆಯಲ್ಲ, ಸದ್ಭಾವನೆ ಇದೆಯಲ್ಲ, ಯಾವ್ದದು, ಇದನ್ನ ಆತ್ಮಾತ್ಮದಲ್ಲಿ ಇರ್ತಕ್ಕಂಥದ್ದೆಲ್ಲ ಎಲ್ಲೆಲ್ಲೂ ಇರತಕ್ಕಂಥದ್ದು ಸಚಿದಾನಂದ ತಿಳ್ಕೊಳ್ಳುವಂತಹದ್ದು ಕಲ್ಪನೆ ಇದೆಯಲ್ಲ, ಅದು ಮಾತ್ರ ಎಂದೆಂದಿಗೂ ನಾಶವಾಗದೇ ಇರತಕ್ಕಂತಹ ಕಲ್ಪನೆ. ಮತ್ತು ಈ ಸಚಿದಾನಂದ ಸಾಗರದಲ್ಲಿ ಮೀನು ಅಂತ ಇರ್ತಕ್ಕಂಥ ಆತ್ಮ ನಾವು ಇದ್ದೇವಲ್ಲ, ನಾವು ಇಲ್ಲಿ ಸಂಚರಿಸ್ತಾ ಇದ್ದೇವೆ, ತೇಲಾಡ್ತಾ ಇದ್ದೇವೆ ಅಂತ ಭಾವಿಸಿಕೊಡ್ತಕ್ಕಂಥ ಈ ಕಲ್ಪನೆಯು ಕೂಡ ನಾಶವಾಗತಕ್ಕಂತಹದ್ದಲ್ಲ, ಶಾಶ್ವತವಾಗಿ ಇರತಕ್ಕಂಥದ್ದು, ಇದು ಎಂದೆಂದಿಗೂ ಇರತಕ್ಕಂಥದ್ದು. ಇಂತಹ ಒಂದು ಕಲ್ಪನೆಯನ್ನು ನಾವು ಮಾಡೋದಕ್ಕೆ ಅಭ್ಯಾಸ ಮಾಡಬೇಕು. ಎಷ್ಟು ಅದ್ಭುತವಾಗಿದೆ ಇದು, ಧ್ಯಾನಯೋಗ್ಯವಾದಂತಹ ಒಂದು ಶ್ರೀರಾಮಕೃಷ್ಣ ಉದಾಹರಣೆ ಇದು, ಉಪಮಾನ. ಇದನ್ನು ಭಾವಿಸಬೇಕು. ಧ್ಯಾನ ಮಾಡೋತ್ತಿಗೆ ಮನಸ್ಸು ಅಲ್ಲಿ ಇಲ್ಲಿ ಅಲ್ಲಾಡ್ತಾ ಇದೆ, ಮನಸ್ಸು ನಿಲ್ಲೋದಿಲ್ಲ ಅಂತ ನಾವು ಸಂಕಟ ಪಡ್ತಾ ಇದ್ದೇವೆ. ನಿಲ್ಲದೇ ಇದ್ದ ಏನಂತೆ, ಅದನ್ನು ಓಡಾಡಿಸೋಣ. ಎಲ್ಲಿ? ಸಚಿದಾನಂದ ಸಾಗರದಲ್ಲಿ. ಇಲ್ಲೇ ಇದೆ ಸಚಿದಾನಂದ ಸಾಗರದಲ್ಲಿ, ಸುಮ್ಮನೆ ಕೂತ್ಕೊಂಡು ಆ ಸಚಿದಾನಂದ ಸಾಗರದಲ್ಲಿ ಓಡಾಡೋಣ. ಎಷ್ಟು ಬೇಕಾದರೂ ಹೊರಗಾಡಬಹುದು, ಎಷ್ಟು ಅಲೆದಾಡಿದ್ರೂ ಆಯಾಸವಿಲ್ಲ, ಮತ್ತು ಆ ಅಲೆದಾಡಿದ್ದು ಅಮೃತ ಸಾಗರದಲ್ಲಿ. ಮರಣ ಭಯವೇ ಇಲ್ಲ. ವ್ಯರ್ಥವಾಯಿತು, ಸಮಯ ವ್ಯರ್ಥವಾಯಿತು ಅಂತ ಹೇಳ್ತಕ್ಕಂಥ ಚಿಂತೆಯೂ ಇಲ್ಲ. ಕಾರಣ ಅಮೃತ ಸಾಗರವಾದಂತಹ ಸಚ್ಚಿದಾನಂದ ಸಾಗರದಲ್ಲಿ ನಾವು ಅಲೆದಾಡಿತ್ತು. ನಮ್ಮನ್ನು ನಾವು ಆತ್ಮನಾದಂತಹ ನಾವು ಮೀನಾಗಿ ಭಾವಿಸಬೇಕು ನಮ್ಮನ್ನ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾರೆ ಶ್ರೀರಾಮಕೃಷ್ಣ. ಇನ್ನೊಂದು ಮಾತನ್ನು ಹೇಳಿದ್ರು, ಮೈದಾನದಲ್ಲಿ ನಿಂತಾಗ ಅದೇ ಉದ್ದೀಪನ ಆಗುತ್ತದೆ ಅಂತ. ಮೈದಾನದಲ್ಲಿ ಹೋಗಿ ನಿಲ್ಲಬೇಕು. ಆ ಕಡೆ ಚಿತ್ರದುರ್ಗದ ದಾರಿಯಲ್ಲಿ ಹೋಗ್ತಾ ಅಥವಾ ಹಿಂದೂಪುರದ ದಾರಿಯಲ್ಲಿ ಹೋಗ್ತಾ ಅಥವಾ ಬೇರೆ ಬೇರೆ ಕಡೆ ಸಂಚರಿಸ್ತಾ ಇರುವಾಗ ನೋಡಬೇಕು. ಮೈದಾನದಲ್ಲಿ ಬಸ್ ಹೋಗ್ತಾ ಇರ್ತದೆ, ಬಸ್ಸು ಕಾರೋ ಹೋಗ್ತಾ ಇರ್ತದೆ. ಆ ಮೈದಾನ ಎಷ್ಟು ಉದ್ದಕ್ಕೆ ಚಾಚಿಕೊಂಡಿರ್ತದೆ, ದಿಗಂತ. ಅದರ ಆ ಕಡೆ ಆಕಾಶ ಮುಳುಗಿರುತ್ತದೆ. ಆಕಾಶ ಭೂಮಿ ಸೇರಿರುವಂತಹದ್ದು ನಮ್ಮ ಕಣ್ಣಿಗೆ ಕಾಣುತ್ತದೆ. ಮಧ್ಯದಲ್ಲಿ ಯಾವುದೇ ಮರಗಿಡವೂ ಇಲ್ಲ, ಮನೆಗಳೂ ಇಲ್ಲ. ಅಂತಹ ವಿಶಾಲವಾದ ಮೈದಾನವನ್ನು ನೋಡಿದಾಗ ಓ ಭೂಮಿ ಇಷ್ಟೇ ಉದ್ದ ಇರೋದು ಅಂತ ಕೂಡ ಅನಿಸ್ತದೆ. ಆಮೇಲೆ ಆ ವಿಶಾಲವಾದಂತಹ ಮೈದಾನದಲ್ಲಿ ಮನಸ್ಸು ತಾನೇ ತಾನಾಗಿ ಸಂಚರಿಸ್ತಾ ಒಂದು ಬಗೆಯ ನಿರಾಳವನ್ನ, ನಿರಾತಂಕತೆಯನ್ನ ಅನುಭವಿಸುತ್ತದದು. ಈ ಮಾತನ್ನು ಶ್ರೀರಾಮಕೃಷ್ಣ ಹೇಳಿದ್ದಾರೆ ಅಂತನ್ನೋದನ್ನ ನಾನು ಹಿಂದೆ ಓದಿದ್ದುಂಟು, ಮರ್ತೋಗಿದ್ದೆ. ಆದರೆ ಕಳೆದ ಶನಿವಾರ ಇದನ್ನು ಓದಿದಾಗ ಎಲ್ಲ ಎಲ್ಲ ನನಗೀಗಾಗಲೇ ಅಂಥದ್ದನ್ನೆಲ್ಲ ನೋಡಿ ನೋಡಿ ಈಗ ಹತ್ತಾರು ಕಡೆ ಸಂಚಾರ ಮಾಡಿದೆ. ಈಗ ಒಂದು ಐದಾರು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಬಹಳ ಬಹಳ ದೂರ ಸಂಚಾರ ಮಾಡಿ ನೋಡಿದ್ದಾಯ್ತು. ಗಿಡಮರ ಬಳ್ಳಿಗಳಿಂದ ಕೂಡಿರತಕ್ಕಂತಹ ವನಸ್ಪತಿಯ ಸೌಭಾಗ್ಯವನ್ನು ನೋಡಿದ್ದಾಯ್ತು. ವಿಶಾಲವಾದ ಮೈದಾನಿನ ಸಂಭ್ರಮವನ್ನು ಕೂಡ ನೋಡಿದ್ದಾಯ್ತು. ಅವೆರಡೂ ಕೂಡ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಮಾಡಿದ್ದನ್ನು ಕೂಡ ಅನುಭವಿಸಿದ್ದಾಯ್ತು. ನಿಜಕ್ಕೂ ಕೂಡ ಆ ಮೈದಾನ ತಿಳಿಸ್ತಕ್ಕಂಥದ್ದು ಅಂತಹ ಆನಂದವನ್ನು ಕೊಡ್ತದೆ. ಇಲ್ಲೇ ಒಂದು ಕುಟೀರ ಹಾಕೊಂಡು ಯಾಕೆ ಕೂತ್ಕೊಳ್ಬಾರ್ದು? ಬೆಳಗ್ಗೆ ಎದ್ರೆ ಅದೇ ಆಕಾಶ, ಅದೇ ವಿಶಾಲವಾದಂತಹ ಮೈದಾನ, ಅದನ್ನು ನೋಡಿಕೊಂಡು ಹೇಗೆ ಶ್ರೀರಾಮಕೃಷ್ಣ ಹೇಳಿದಂತೆ ಮಡಿಕೆಯಲ್ಲಿದ್ದಂತಹ ಮೀನು ಸರೋವರಕ್ಕೆ ಬಂದಿರುವ ಅನುಭವ ಆಗ್ತದೆ ಅಂತ ಹೇಳಿದ್ರಲ್ಲ, ಆ ರೀತಿಯ ಅನುಭವ ಆಗ್ತದೆ. ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಓಡಿದ್ರೆ ಈ ಕಡೆ ಒಂದು ಗೋಡೆ, ಸ್ವಲ್ಪ ಈ ಕಡೆ ಬಂದರೆ ಇಲ್ಲೊಂದು ಗೋಡೆ ತಗಲ್ತದೆ. ಇದ್ರೆ ಆ ಕಡೆ ಬೀದಿಯನ್ನು ನೋಡಬೇಕು, ಬೀದಿಲ್ಲ ಆ ಕಡೆ ಓದ್ತು, ಇಲ್ಲೊಂದು ಮನೆ ಬಂದ್ಬಿಡ್ತು, ಅದು ಇಲ್ಲೊಂದು ಕಲ್ಲು ಮುಗ್ಗರ್ಸಿ ಆಯಿತು. ಈ ರೀತಿಯಲ್ಲಿ ಎಲ್ಲ ಹತ್ರ ಹತ್ರ ಹತ್ರ ಹತ್ರ ಹತ್ರ ಹತ್ರ ಮನೆಗಳು ಎಷ್ಟೋ ಸತಿ ನನಗೆ ಅನಿಸ್ತಾ ಇರ್ತದೆ. ಯಾಕೆ ಸುತ್ತಮುತ್ತ ಇರ್ತಕ್ಕಂತಹ ಬೇಕಾದಷ್ಟು ಜಾಗದಲ್ಲಿ ನಮ್ಮ ಜನಗಳು ಅಲ್ಲಿ ಹೋಗಿ ಮನೆ ಕಟ್ಕೊಂಡು ಯಾರು ವಾಸವಾಗಿರಬಾರದು? ವಾನಪ್ರಸ್ಥಾಶ್ರಮ ಅನ್ನೋ ಹೆಸರಿನಲ್ಲಾದರೂ ಕೂಡ ಮುದುಕರಾದ ಮೇಲೆ ಈ ನಗರದಲ್ಲಿ ಇನ್ನೇನು ಕೆಲಸವಿರುತ್ತದೆ? ಅಲ್ಲಿಗೆ ಹೋಗಿಬಿಟ್ಟದ್ದೆ ಯಾತಕ್ಕೊಂದು ಮನೆ ಕಟ್ಕೊಂಡು ಅತ್ಯಂತ ಅದ್ಭುತವಾದಂತಹ ಶಾಂತಿಯನ್ನು ಅನುಭವಿಸಬಹುದು, ಶುದ್ಧವಾದ ಗಾಳಿಯನ್ನು ಅನುಭವಿಸಬಹುದು. ಎರಡೆರಡು ಎಕರೆಗೆ ಒಂದೊಂದು ಮನೆ ಇರಬೇಕು, ಎರಡೆರಡು ಎಕರೆ ಜಾಗ. ಯಾಕಂದ್ರೆ ಪುನಃ ಅಲ್ಲಿ ಹತ್ರ ಹತ್ರ ಮನೆ ಕಟ್ಕೊಂಡ್ರೆ ಪುನಃ ಅದೇ ಅವರು ಪಕ್ಕದ ಮನೆ ಗೊರಕೆ ನಮ್ಗೆ ಕೇಳ್ತಾ ಇರ್ತದೆ, ಇವರು ನೆರಳಿದ್ದು ಕೂಡ ಕೇಳ್ತಾ ಇರ್ತದೆ ಆ ರಗಳೆ ಯಾತಕ್ಕೆ. ಅಷ್ಟೊಂದು ವಿಶಾಲವಾದಂತಹ ಜಾಗ ಇದೆ. ಆದ್ರೆ ಒಂದು ಆರೋಗ್ಯಕ್ಕೊಂದು ಒಂದು ಆಸ್ಪತ್ರೆ, ಅವ್ರ ಮಕ್ಕಳು ಬರೆದಂತಹ ಪತ್ರಗಳು ತಲುಪೋದಕ್ಕೊಂದು ಪೋಸ್ಟ್ ಆಫೀಸು, ಇನ್ನೇನಾದರೂ ಅನಾಹುತ ಆಗದಂತೆ ಒಂದು ಸಣ್ಣ ಪೊಲೀಸ್ ಠಾಣೆ ಇದ್ರೆ ಸಾಕು. ಅದು ಕೂಡ ಬೇಕಿಲ್ಲ, ಅದು ವೃದ್ಧರಿರತಕ್ಕಂತಹ ಜಾಗ, ಅದರಿಂದ ಅಲ್ಲೇನು ಅಂತ ಅನಾಹುತ ಆಗಲಿಕ್ಕಿಲ್ಲ. ಹೆಚ್ಚು ದುಡ್ಡಿನ ಇಟ್ಕೊಂಡಿರಬಾರ್ದು, ಎಲ್ಲ ಬ್ಯಾಂಕಿನಲ್ಲಿ ಇಟ್ಬಿಟ್ಟು ತಿಂಗಳಿಗೆ ಒಂದು ಸರ್ತಿ ಬಂದು ತಗೊಂಡು ಹೋದ್ರೆ ಸಾಕು. ಹೀಗೆ ಅತ್ಯಂತ ಸರಳವಾದಂತಹ ಜೀವನ ನಡೆಸುವ ಸಂದರ್ಭ ಇತ್ತು ಅಂತ ಹೇಳಿದ್ರೆ ಅಂಥವರೆಲ್ಲ ಸೇರಿ ಒಂದೊಂದು ಎರಡೆರಡು ಎಕರೆ ಗೀಜ ಒಂದೊಂದು ಜಾಗ ತಗೊಂಡು ಒಂದೊಂದು ಸಣ್ಣ ಸಣ್ಣ ಕಾಂಪೌಂಡ್ ಅನ್ನು ಕಟ್ಕೊಂಡು ಆನೊಂದು ಕಾಂಪೌಂಡ್ ಕೂಡ ಕಟ್ಟಬಾರ್ದು, ಸುಮ್ಮನೆ ಬೇಲಿ ಹಾಕೊಂಡ್ರೆ ಸಾಕು. ಆ ವೈಶಾಲ್ಯ ಅನುಸರಿಸತಕ್ಕಂಥದ್ದು ಅನುಭವಕ್ಕೆ ಬರುವಂತೆ ಜೀವನವನ್ನು ನಡೆಸ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟು ಆನಂದವಾಗಿರುತ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಅದು ನಮ್ಮ ಅನಂತನಾದ ಭಗವಂತನ ಸಂಬಂಧವಾದಂತಹ ಉದ್ದೀಪನವನ್ನು ಉಂಟು ಮಾಡುತ್ತದೆ ಅಂತ ಶ್ರೀರಾಮಕೃಷ್ಣ ಹೇಳಿದ ಮಾತು ಎಷ್ಟು ಅದ್ಭುತವಾಗಿದೆ. ಮುಂದೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನ ದರ್ಶನ ಆಗಬೇಕಾದ್ರೆ ಸಾಧನೆ ಅವಶ್ಯಕ. ನಾನು ಅನೇಕ ಕಠೋರ ಸಾಧನೆಗಳನ್ನು ಮಾಡಬೇಕಾಗಿ ಬಂತು. ಬಿಲ್ವ ವೃಕ್ಷದ ಕೆಳಗೆ ಎಷ್ಟೊಂದು ಬಗೆಯ ಸಾಧನೆ ಮಾಡಿದ್ದೇನೆ ಗೊತ್ತೇ? ಆದರೆ ಕೆಳಗೆ ಮಲಗಿ ಅಳುತ್ತಿದ್ದೆ, ಹೇ ಭಗವತಿ, ನಿನಗೆ ನನಗೆ ದರ್ಶನ ಕೊಡಬೇಕು ಅಂತ ಇಷ್ಟೇ ಇಲ್ವೇ, ದಯವಿಟ್ಟು ನನಗೆ ನಿನ್ನ ದರ್ಶನವನ್ನು ಕೊಡು ಅಂತ ಅಳುತ್ತಿದ್ದೆ. ಕಣ್ಣೀರಿನಿಂದ ದೇಹ ಒದ್ದೆಯಾಗಿ ಬಿಡ್ತಾ ಇತ್ತು ಅಂತ ಇನ್ನೊಂದು ಮಾತನ್ನ ಇಲ್ಲಿ ಹೇಳಿದ್ರು. ಆ ತರದ ಭಾವನೆ ಉದ್ದೀಪನವಾಗಬೇಕಾದ್ರೆ ಮೊದಲು ನಮ್ಮಲ್ಲಿ ಸ್ವಲ್ಪ ಸಾಧನೆ ನಡೆದಿರಬೇಕಾಗ್ತದೆ ಅಂತ ಮಾತನ್ನ ಹೇಳೋದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿದ್ರು, ನಾನು ಎಷ್ಟೊಂದು ಬಗೆಯ ಸಾಧನೆ ಮಾಡಿದೆ ಗೊತ್ತೇ, ಎಂತೆಂಥ ಕಠಿಣ ಸಾಧನೆಗಳನ್ನೆಲ್ಲ ಮಾಡಿದೆ ಗೊತ್ತೇ ಅಂತ ಹೇಳಿದ್ರು. ಆದ್ರೆ ಬೇರೆ ಕಡೆಗಳೆಲ್ಲ ಹೇಳ್ತಾರೆ, ಯಾರು ನನ್ನನ್ನು ನಂಬಿಕೊಂಡಿದ್ದಾರೋ ಅವರು ಅಷ್ಟೆಲ್ಲ ಸಾಧನೆ ಮಾಡಬೇಕಾಗಿಲ್ಲ, ಸ್ವಲ್ಪ ಆಗಿದ್ರೆ ಸಾಕು, ಸ್ವಲ್ಪ ಸಾಧನೆ ಮಾಡಿದ್ರೆ ಸಾಕು, ನನ್ನಲ್ಲಿರ್ತಕ್ಕಂಥದ್ದನ್ನ ಪಡ್ಕೊಳ್ಳೋದಕ್ಕೆ ಅವರು ಅಧಿಕಾರಿಗಳಾಗ್ತಾರೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಬಹಳ ಸ್ವಾರಸ್ಯವಾಗಿರತಕ್ಕಂಥ ಮಾತು. ನಾನು ಅಡುಗೆ ಮಾಡಿಟ್ಟಿದ್ದೇನೆ, ನೀವು ಸ್ವಲ್ಪ ಬಡಿಸ್ಕೊಂಡು ಊಟ ಮಾಡಿದ್ರೆ ಆಯ್ತಷ್ಟೇನೆ, ಆ ಬಡಿಸ್ಕೊಳ್ಳೋದಷ್ಟೇನೆ ನಮ್ಮ ಸಾಧನೆ. ಆದರೆ ನಮ್ಮ ಅವಸ್ಥೆ ಏನಪ್ಪ ಅಂತಂದ್ರೆ ಸುಮ್ಮನೆ ಬಾಯಿ ತರ್ಕೊಂಡಿರ್ತೇನೆ ಯಾರಾದ್ರೂ ಹಾಕಿ ಸೋಮಾರಿತನ ಅಂತ ಅದಕ್ಕೆ ಹೆಸರು. ಒಮ್ಮೆ ಒಂದು ಮರದ ಕೆಳಗಡೆ ಮಧ್ಯಾಹ್ನದ ಹೊತ್ತು ಇಬ್ಬರು ಸೋಮಾರಿಗಳು ಮಲ್ಕೊಂಡಿದ್ರು. ಒಬ್ಬ ಅಲ್ಲಿ ಮಲ್ಕೊಂಡಿದ್ದಾನೆ, ಒಬ್ಬ ಈ ಕಡೆ ಮಲ್ಕೊಂಡಿದ್ದಾನೆ. ಸೋಮಾರಿಗಳು ಮಧ್ಯಾಹ್ನದ ಹೊತ್ತು ಕೂಡ ಮಲ್ಕೊಳ್ಳದೆ ಅವರು ಸರಿ ಹೇಗೆ ಮಲ್ಕೊಂಡಿದ್ರೆ ಬಡ್ ಅಂತ ಒಂದು ಮಾವಿನ ಮರವಾಗಿತ್ತು, ಒಂದು ಹಣ್ಣು ಬಿತ್ತು. ಅದು ಎಲ್ಲಿ ಬಿತ್ತು? ಈ ಕಡೆ ಇರುವವನ ಹತ್ತಿರದಲ್ಲೇ ಬಿತ್ತು, ಆದರೆ ಅವನ ಕೈ ಗೆಟ್ಕೋದಿಲ್ಲ. ಹೀಗೆ ಕೈಯನ್ನ ಮುಂದೆ ಚಾಚುತ್ತಾನೆ, ಆದರೂ ಸಿಗ್ತಾ ಇಲ್ಲ. ಅದು ಎದ್ದು ಬಂದು ತಿನ್ನೋದಕ್ಕೆ ಸೋಮಾರಿತನ. ಆದ್ರಿಂದ ಅವನು ಪಕ್ಕದಲ್ಲಿ ಮಲ್ಕೊಂಡಿರ್ತಕ್ಕಂಥವನ ಹತ್ರ ಹೇಳಿದಂತೆ, ನೋಡಿಯ ಆ ಹಣ್ಣು ಬಿದ್ದಿದೆ ಅಲ್ಲಿ, ತಂದು ಕೊಡಯ್ಯ ಅಂತ. ಇವನ ಹತ್ರವೇ ಬಿದ್ದಿದೆ, ಆದರೆ ದೂರದಲ್ಲಿ ಬರೆದಿರುವವನಿಗೆ ಹತ್ತಿದಾನ ಅವನು, ಸ್ವಲ್ಪ ತಂದು ಕೊಡಯ್ಯ ಆ ಹಣ್ಣನ್ನ ಅಂತ. ಅದಕ್ಕೆ ಅವನು ಮಲ್ಕೊಂಡಲ್ಲ ಹೇಳಿದಂತೆ, ಹ್ಞೂ ಕೊಡ್ತೇನೆ. ಮೊನ್ನೆ ನಾನು ಮಲ್ಕೊಂಡಿದ್ದಾಗ ನಾಯಿ ಬಂದು ನನ್ನ ಮುಖದ ಮೇಲೆ ಮೂತ್ರ ಮಾಡ್ತಿರುವಾಗ ಓಡಿಸು ಓಡಿಸು ಅಂತ ಹೇಳಿದ್ದಲ್ಲ, ನೀನು ಓಡಿದ್ಯಾ? ಆದ್ರಿಂದ ನಾನು ಈ ಹಣ್ಣು ಕೊಡೋದಿಲ್ಲ. ಇವನು ಅವನಿಗಿಂತ ಎಂತ ಸವಾರಿ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಸೋಮಾರಿತನಕ್ಕೆ ಒಂದಿಷ್ಟು ಅವಕಾಶವಿಲ್ಲ. ಮಿಲಿಟರಿ ಶಿಕ್ಷಣ, ಮಿಲಿಟರಿ ಶಿಕ್ಷಣ ಅಂತ ಓದಿದೆ. ಆ ಮಿಲಿಟರಿ ಶಿಕ್ಷಣದವ್ರನ್ನ ನೀವು ಕತೆ ಕೇಳಬೇಕು. ಒಂದು ನಿಮಿಷ ಬಿಡದೆ ಅವರು ತಮ್ಮ ಮಿಲಿಟರಿ ತರಬೇತಿಯಲ್ಲಿ ನಿರತರಾಗಿರುತ್ತಾರೆ. ಸ್ವಲ್ಪವೇ ಸ್ವಲ್ಪ ನಿದ್ರೆ, ಅದರಲ್ಲೂ ಕೂಡ ಕೆಲವು ಸಲ ಅಂತೂ 3 ದಿನ ಅವರನ್ನ ನಿದ್ರೆ ಇಲ್ಲದೇನೆ ಒಂದು ಬಗೆಯ ಅಭ್ಯಾಸ ಮಾಡುತ್ತಾರಂತೆ. ಯಾಕೆಂದ್ರೆ ಯಾವಾಗಲೂ ಎಚ್ಚರವಾಗಿರಬೇಕಲ್ಲ. ವೈರಿಗಳು ಯಾವತ್ತಿಗೆ ಬರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ವೈರಿಗಳು ಬರ್ತಿದ್ದಾರೆ ಅಂತ ಗೊತ್ತಿರುವಾಗ ಇವರು ನಿದ್ರೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ, ಹಾಗೆ ನಮಗೂ ಕೂಡ ಕಾಮಕ್ರೋಧಾದಿ ವೈರಿಗಳಿದ್ದಾರೆ, ಯಾವಾಗ ಬಂದು ಮುತ್ತಿ ಮುರಿದು ಬಿಡ್ತಾರೋ ನಮ್ಮನ್ನ ಗೊತ್ತಿಲ್ಲ. ಆದ್ರೆ ನಾವು ಎಚ್ಚರವಾಗಿರಬೇಕಾಗ್ತದೆ, ಅಷ್ಟೇ ನಾವು ಮಾಡಬೇಕಾದ್ದು. ಬಾಕಿ ಉಳಿದಂತಹ ಸಾಧನೆಯನ್ನೆಲ್ಲ ಶ್ರೀರಾಮಕೃಷ್ಣ ಮಾಡಿಟ್ಟಿದ್ದಾರೆ. ಬಳಿಕ ಶ್ರೀರಾಮಕೃಷ್ಣ ಹಾಗೆ ಹೇಳಿದ್ರಲ್ಲ, ನಾನು ಅಷ್ಟೊಂದು ಸಾಧನೆ ಮಾಡಿದೆ ಅಂತ. ಆಗ ಮಾಸ್ಟರ್ ಮಾಷೆ ಹೇಳಿದಂತೆ, ನೀವು ಅಷ್ಟೊಂದು ಸಾಧನೆಗಳನ್ನು ಮಾಡಿದ್ರಿ, ಆದರೆ ಜನರಿಗೆ ಭಗವಂತ ಒಂದು ಕ್ಷಣದಲ್ಲೇ ದೊರೆದು ಬಿಡಬೇಕು. ಮನೆಯ ಸುತ್ತ ಬೆರಳ ಗೆರೆ ಎಳೆದು ಬಿಟ್ಟರೆ ಗೋಡೆ ಎದ್ದು ಬಿಟ್ಟಿದೆ ಅಂದ್ರೆ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣನ ಮಾತನ್ನ ಸಮರ್ಥಿಸಿ ಹೇಳ್ತಾ ಇದ್ದಾನೆ. ನೀವು ಬಹಳ ಕಷ್ಟಪಟ್ಟು ಸಾಧನೆ ಮಾಡಿದ್ರಿ, ಆದ್ರೆ ನಮ್ಮ ಜನರಿಗೆ ಮಾತ್ರ ಇವತ್ತು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಬೇಕು, ಮರುಕ್ಷಣಕ್ಕೆ ಸಾಕ್ಷಾತ್ಕಾರ ಆಗಿಬಿಡಬೇಕು. ಮನೆಯ ಸುತ್ತ ಬರಿದೆ ಬೆರಳ ಗೆರೆ ಎಳೆದು ಬಿಟ್ರೆ ಗೋಡೆ ಮೇಲ್ಗಡೆ ಎದ್ದೀತೆ ಅಂತ ಮಾಸ್ಟರ್ ಮಹಾಶಯ ಹೇಳ್ತಾ ಸಾಧನೆ ಮಾಡಬೇಕಾಗುತ್ತೆ ನಿಜ ಅಂತ ಅನ್ನೋ ಮಾತನ್ನ ಅವನು ಹೇಳ್ತಾನೆ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಮೃತ ಹೇಳ್ತಾನೆ, ಒಬ್ಬ ಬೆಂಕಿ ಹೊತ್ತಿಸಿದ ಅಂದ್ರೆ 20 ಜನ ಬೆಂಕಿ ಕಾಯಿಸಿಕೊಳ್ಬಹುದು ಅಂತ. ಒಂದು ವಿಷಯ, ನಿತ್ಯವನ್ನು ಮುಟ್ಟಿದ ನಂತರ ಲೀಲೆಯಲ್ಲಿ ಇರುವುದು ಮೇಲು ಅಂತ. ನೋಡಿ, ಎರಡು ವಾಕ್ಯ ಎರಡು ವಿಚಾರ. ಮೊದಲೇದಾಗಿ ಏನು ಹೇಳಿದ್ರು, ಅಮೃತ ಹೇಳ್ತಾನಂತೆ ಯಾವನೋ ಒಬ್ಬ ಅಮೃತ, ಅವನ ಹೆಸರು ಅಮೃತ ಅಂತ. ನಾವು ಕುಡಿಯುವಂತಹದ್ದನ್ನು ಮಾತ್ರ, ನಾವು ಕುಡಿದೇ ಇದ್ರು ಕೂಡ ಕುಡಿಯತಕ್ಕಂಥ ವಸ್ತು ಒಂದು ಅಮೃತ ಅಂತ ಇದೆ ಅಂತ ನಾನು ಕೇಳಿ ತಿಳಿದಿದ್ದೇವೆ. ಅದನ್ನು ಎಷ್ಟೋ ಜನ ಹೆಸರು ಇಟ್ಕೊಂಡಿರ್ತಾರೆ, ಅಮೃತಪ್ಪ ಅಂತ, ಅಮೃತಮ್ಮ ಅಂತ, ಹೀಗೆ ಹೆಸರು ಇಟ್ಕೊಂಡಿರ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗಾದರೂ ಅವರು ಸುಖವಾಗಿರಲಿಪ್ಪ ಅಂತ. ಹಾಗೇನೇನೆ ಇಲ್ಲೂ ಕೂಡ ಒಬ್ಬ ಅಮೃತಪ್ಪ ಇದ್ದ. ಅವನು ಉದ್ದೇಶಿಸಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅಮೃತ ಹೇಳ್ತಾನೆ, ಒಬ್ಬ ಬೆಂಕಿ ಹೊತ್ತಿಸಿದ ಅಂದ್ರೆ, ಒಬ್ಬ ಬೆಂಕಿ ಹೊತ್ತಿಸಿದ ಅಂದ್ರೆ ಚಳಿಗಾಲದಲ್ಲಿ 20 ಜನ ಬೆಂಕಿ ಕಾಯಿಸಿಕೊಳ್ಬಹುದು ಅಂತ. ಅಂದ್ರೆ ಏನರ್ಥ ಇಲ್ಲಿ, ಒಬ್ಬ ಸಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬಿಕೊಂಡು ಬಿಟ್ಟ ಅಂತಂದ್ರೆ 20 ಜನ ಸುತ್ತಮುತ್ತ ಇರತಕ್ಕಂಥವರು ಅವನ ಸಂಸರ್ಗಕ್ಕೆ ಸಂಪರ್ಕಕ್ಕೆ ಬಂದು ಆ ಆನಂದವನ್ನ ಅವರು ಕೂಡ ಪಡೆಯಬಹುದು ಅಂತ. ಇಲ್ಲಿ ಶ್ರೀರಾಮಕೃಷ್ಣ ತಮ್ಮನ್ನು ಉದ್ದೇಶಿಸಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ತಾವು ಸಾಕ್ಷಾತ್ಕಾರ ಮಾಡಿಕೊಂಡದ್ದು ಸಹಸ್ರಾರು ಜನರಿಗೆ ಉಪಯೋಗಕ್ಕೆ ಬರುವಂತೆ ಇದೆ. ಒಬ್ಬ ಬಾವಿ ತೋಡೋದು, ನೂರಾರು ಜನ ಅದ್ರ ನೀರು ಕುಡಿಯೋದು. ಯಾರ್ಯಾರು ನೀರು ಕುಡಿಬೇಕು ಅವರೆಲ್ಲ ಸ್ವಂತ ಬಾವಿ ತೋಡ್ಕೊಂಡೇ ನೀರು ಕುಡಿಬೇಕು ಅಂತ ಹೇಳಿದೆ ಕ್ರಮ. ಹಾಗೇನೇ ಒಬ್ಬ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಅವನ ಶಕ್ತಿಯನ್ನ ಬಳಸಿಕೊಂಡು ಬಾಕಿ ಉಳಿದವರು ಕೂಡ ಅನುಭವ ಮಾಡಿಕೊಳ್ಳೋಕೆ ಸಾಧ್ಯ ಉಂಟು ಅಂತ ಹೇಳ್ತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳಿದ್ರು, ಆಗ ನಾನು ಹೇಳಿದ್ನಲ್ಲ, ನೀವೆಲ್ಲ ಅಷ್ಟೊಂದು ಸಾಧನೆ ಏನು ಮಾಡಬೇಕಾಗಿಲ್ಲ, ಅಷ್ಟೊಂದು ಕಠಿಣವಾದ ಸಾಧನೆ ಏನು, ಇತ್ತ ಕಡೆ ಗಮನ ಇಟ್ಕೊಂಡ್ರೆ ಸಾಕು. ಇಲ್ಲಿ ಗಮನ ಇಟ್ಕೊಂಡ್ರೆ ಸಾಕು, ಮನಸ್ಸಲ್ಲಿ ಯಾವಾಗಲೂ ಹಾ ಇಲ್ಲಿ ಒಬ್ರು ರಾಮಕೃಷ್ಣ ಅಂತ ಇದ್ದಾರೆ, ರಾಮಕೃಷ್ಣ ಅಂತ ಇದ್ದಾರೆ, ಅವರೆಲ್ಲ ನಮಗೋಸ್ಕರ ಮಾಡಿಟ್ಟಿದ್ದಾರೆ, ಅವ್ರು ನಮಗೆ ಒದಗಿಸಿಕೊಡ್ತಾರೆ ಅಂತಕ್ಕಂಥ ಪ್ರೀತಿ ವಿಶ್ವಾಸವನ್ನು ಅವ್ರ ಕಡೆಗೆ ಇಟ್ಕೊಂಡಿದ್ರೆ ಸಾಕು. ಮತ್ತು ಸ್ವಲ್ಪ ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಸಂಜೆ ಒಂದು ಅರ್ಧ ಗಂಟೆ ಗುರುಗಳು ಹೇಳಿದ ಪ್ರಕಾರ ಒಂದಿಷ್ಟು ಧ್ಯಾನ ಜಪ ಮಾಡಿಕೊಂಡಿದ್ರೆ ಸಾಕು. ಅಂದ್ರೆ ಈ ಮಾತು ಯಾರಿಗೆ ಅನ್ವಯಿಸುತ್ತದೆ ಈಗ ಹೇಳಿದಾಗ? ಯಾರಿಗೆ ಹೆಚ್ಚು ಸಾಧನೆ ಮಾಡೋದು ಸಾಧ್ಯ ಇಲ್ಲ ಅಂತ ಒಂದು ಪರಿಸರ ಇಲ್ಲ ಅಂತ ಅನಿಸ್ತದೆ, ಅವರೇನು ದಿಗ್ಭ್ರಾಂತರಾಗಬೇಕಾಗಿಲ್ಲ, ನಿರಾಶರಾಗಬೇಕಾಗಿಲ್ಲ. ಕೊನೆಯ ಕಾಲದಲ್ಲಾದರೂ ಶ್ರೀರಾಮಕೃಷ್ಣ ಅವ್ರನ್ನ ಕಾಪಾಡೋದು ಖಂಡಿತ ಅಂತ ಆಶ್ವಾಸನೆಯನ್ನು ಶ್ರೀರಾಮಕೃಷ್ಣ ಹಲವಾರು ಕಡೆ ಕೊಟ್ಟಿದ್ದಾರೆ. ಆದರೆ ಯಾರು ಸಾಧನೆಯನ್ನ ಪಟ್ಟಾಗಿ ಹೇಳಿದ ಮಾಡ್ತಾರೋ ಅವರ ಪಾಲಿಗೆ ವಿಶೇಷವಾದ ಅಮೃತ ಪ್ರಾಪ್ತಿ ಇದ್ದೇ ಇದೆ, ದಕ್ಷಿಣೆಗೆ ತಕ್ಕ ಪ್ರದಕ್ಷಿಣೆ ಇದ್ದೇ ಇದೆ, ಅವರವರ ಪ್ರಯತ್ನಕ್ಕೆ ತಕ್ಕಂತಹ ಫಲ ಅವರವರಿಗೆ ದೊರೆಯದೇ ಇರೋದೇ ಇಲ್ಲ. ಸ್ವಾಮಿ ಬ್ರಹ್ಮಾನಂದರು ತಮ್ಮ ಶಿಷ್ಯರಿಗೆಲ್ಲ ಹೇಳ್ತಾರೆ, ಸ್ವಾಮಿ ಬ್ರಹ್ಮಾನಂದರು ತಮ್ಮ ಶಿಷ್ಯರನ್ನ ಕೆಲವು ಸತಿ ಕಟುವಾಗಿ ಬೈದು ಬಿಡ್ತಾ ಇದ್ರು. ಯಾತಕ್ಕೆ ಅಂತ ಹೇಳಿದ್ರೆ ಸ್ವಾಮಿ ಬ್ರಹ್ಮಾನಂದರ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ತಮ್ಮ ಶಿಷ್ಯರೆಲ್ಲ ತಮ್ಮಂತೆಯೇ ಆಗಬೇಕು ಅಂತ. ಅಂದ್ರೆ ಪಟ್ಟಾಗಿ ಸಾಧನೆ ಮಾಡಿ ಆ ಆಧ್ಯಾತ್ಮಿಕ ರಸವನ್ನ ತಮ್ಮಲ್ಲಿ ಸುರಿದುಕೊಳ್ಳಬೇಕು ಅಂತ. ತಾವು ಯಾವ ಒಂದು ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸ್ತಾ ಇದ್ದೇವೋ ಅದು ತಮ್ಮ ಶಿಷ್ಯರ ಸೊತ್ತು ಆಗಬೇಕು ಅಂತ ಅವ್ರ ಉದ್ದೇಶ. ಅದಕ್ಕೋಸ್ಕರ ಯಾರಾದರೂ ಸೋಮಾರಿತನ ತೋರಿಸ್ತು ಅಂತ ಹೇಳಿದ್ರೆ ಕಟುವಾಗಿ ಬೈದು ಬಿಡ್ತಾ ಇದ್ರು. ಒಬ್ಬ ಶಿಷ್ಯ ಅವರ ಬೈಗಳನ್ನು ತಾಳಲಾರದೆ ಹೇಳಿದಂತೆ, ಮಹಾರಾಜ್ ಏನು ನೀವು ಎಷ್ಟೊಂದು ಬೈತೀರಿ ನಮಗೆ, ನಿಮಗೆ ನೋಡಿ ಶ್ರೀರಾಮಕೃಷ್ಣ ಇದ್ರು, ನಿಮ್ಮ ತಲೆ ಮುಟ್ಟಿ ನಾಲಿಗೆ ಮುಟ್ಟಿ ಎದೆ ಮುಟ್ಟಿ ಎಲ್ಲ ಸಾಕ್ಷಾತ್ಕಾರ ಮಾಡಿಕೊಟ್ರು, ನಮ್ಮ ಸರದಿ ಬಂದಾಗ ಬರೀ ಬೈಗಳು ಅಷ್ಟೇ, ಸ್ವಾಮಿ ಬ್ರಹ್ಮಾನಂದರ ಹೃದಯ ಕರ್ಗೋಗ್ಬಿಡ್ತು ಈ ಮಾತು ಹೇಳಿದಾಗ. ಆಗ ಅವರು ಸಹಾನುಭೂತಿಯಿಂದ ಕರುಣೆಯಿಂದ ಹೇಳ್ತಾರೆ, ನೋಡಪ್ಪ ಶ್ರೀರಾಮಕೃಷ್ಣರು ನಾವು ನಿಮಗಾಗಿ ಎಷ್ಟೊಂದು ಮಾಡಿಟ್ಟಿದ್ದೇವೆ, ನೀವು ಆ ಅನುಭವದಿಂದ ಖಂಡಿತ ವಂಚಿತರಾಗೋದಿಲ್ಲ, ನಿಮ್ಮನ್ನು ಕೂಡ ಶ್ರೀರಾಮಕೃಷ್ಣ ಹೇಗೆ ದಿನೇ ದಿನ ಮೇಲೆ ಒತ್ತಾ ಇದ್ದಾರೆ ಅಂತ ಹೇಳೋದನ್ನ ನಾನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇನೆ. ಅಲ್ಲದೆ ನಿಮ್ಮನ್ನೆಲ್ಲ ನಾವು ಈ ಕ್ಷಣದಲ್ಲೇನೆ ಆ ಒಂದು ಎತ್ತರಕ್ಕೆ ಎತ್ತಿ ಬಿಡಬಲ್ಲವು, ಆದರೆ ನೀವು ಸಾಧನೆ ಮಾಡಿದಂತಹ ಸ್ವಾರಸ್ಯ ನಿಮಗೆ ಅನುಭವಕ್ಕೆ ಬರುವುದಿಲ್ಲ. ಸಾಧನಾನಂದ ಅಂತ ಒಂದಿದೆ, ಸಾಧನೆ ಮಾಡ್ತಾ ಒಂದು ಬಗೆಯ ಮತ್ತು ಬರ್ತದೆ, ಅದು ನಿಮ್ಮ ಪಾಲಿಗೆ ಇಲ್ಲದಾಗಿಬಿಡುತ್ತದೆ. ಅದಕ್ಕೋಸ್ಕರ ನಾವು ನಿಮ್ಮನ್ನ ಹೇಳ್ತಾ ಇರೋದು, ಅಂತಹ ಕೆಲವರಾದರೂ ಕೂಡ ನಿರ್ಮಾಣ ಆಗಬೇಕು ಸಾಧಕರ ಸಂಖ್ಯೆ. ಅತ್ಯಂತ ಪ್ರಾಮಾಣಿಕ ಭಾವದಿಂದ ಸಾಧನೆ ಮಾಡತಕ್ಕಂಥವರ ಕೆಲವು ವ್ಯಕ್ತಿಗಳ ನಿರ್ಮಾಣ ಆದರೂ ಆಗಬೇಕು ಅಂತ ಇರತಕ್ಕಂಥ ಉದ್ದೇಶದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ, ನಿಮಗೆಲ್ಲ ಬೈತಾ ಇದ್ದೀವಿ ಅಷ್ಟೇನೆ. ಆದರೆ ನಿಮಗೇನು ದೊರಕುವುದಿಲ್ಲ ಅಂತ ಹೇಳ್ತಕ್ಕಂಥ ನಿರಾಶೆಯನ್ನು ಖಂಡಿತ ನೀವು ತಾಳ್ಬೇಕಾಗಿಲ್ಲ ಅಂತ ಒಂದು ಮಾತು ಹೇಳ್ತಾರೆ. ಆದ್ರಿಂದ ಇದೆಲ್ಲ ನಮಗೂ ಕೂಡ ಸಿಕ್ಕಿದಂತಹ ಭರವಸೆ ಅಂತಲೇ ಖಂಡಿತವಾಗಿ ನಾವು ತಿಳ್ಕೊಳ್ಬಹುದು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ರಾಷ್ಟ್ರ ಕುಂಡಲಿನಿ ಅಂತ ಹೇಳ್ತಕ್ಕಂಥ ಅದೇ ಜಾಗೃತವಾಗಿದೆ ಈಗ ಅಂತ. ಅದಕ್ಕೆ ಇಡೀ ಭಾರತ ರಾಷ್ಟ್ರದಲ್ಲಿ ಯಾವ್ಯಾವ ಮತ ಸಂಪ್ರದಾಯಗಳಿವೆಯೋ ಅವುಗಳೆಲ್ಲ ಜಾಗೃತವಾಗಿವೆ, ಯಾವ್ಯಾವ ಸಣ್ಣ ಪುಟ್ಟ ದೇವ ದೇವಿಯರೆಲ್ಲ ಇದ್ದಾರೋ ಅವರೆಲ್ಲ ಜಾಗೃತರಾಗಿದ್ದಾರೆ. ಎಲ್ಲ ಸಣ್ಣ ಪುಟ್ಟ ದೇವಸ್ಥಾನಗಳಿದೆಯೋ ಅವುಗಳೆಲ್ಲ ಅಲ್ಲೆಲ್ಲ ಜನಗಳು ಹೋಗಲು ಶುರುವಾಗಿದ್ದಾರೆ. ಈಗ ಅಲ್ಲೆಲ್ಲ ಆ ಜಾಗೃತಿಯ ಸ್ವರೂಪದ ಅದು ಉಂಟಾಗಿದೆ, ಜನಜಾಗೃತಿಯೇ ಉಂಟಾಗುತ್ತಾ ಇದೆ. ಒಂದು ದೃಷ್ಟಿಯಿಂದ ಹೇಳಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಎಲ್ಲೊಂದರೂ ಅಲ್ಲಿ ಕಾಣ್ತಾ ಇದ್ದೇವೆ. ಸ್ವತಃ ನಾನು ಇಡೀ ಕರ್ನಾಟಕದಲ್ಲಿ ಸಂಚರಿಸ್ತಾ ಇರುವ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಮುಮುಕ್ಷುಗಳು ನಮ್ಮ ಬಳಿಗೆ ಓಡಿ ಬರ್ತಕ್ಕಂಥ ಅದನ್ನು ನಾವು ಕಾಣ್ತಾ ಇದ್ದೇವೆ. ಸ್ವಾಮೀಜಿ ಎಲ್ಲಿಗೆ ಬನ್ನಿ, ಒಂದು ವಾರ ಇರಿ, ನಮಗೋಸ್ಕರ ಉಪನ್ಯಾಸ ಮಾಡಿ, ಕೇವಲ ಬೆಂಗಳೂರಿನ ಜನರಿಗೆ ಏನು ಸುರಿತಾ ಇದ್ದೀರಿ ನೀವು, ಈ ರೀತಿ ನಾವು ಪತ್ರವನ್ನು ಬರಿತಾ ಇರ್ತಾರೆ. ಆದರೆ ನಾವು ಇಲ್ಲಿ ಕೆಲವಾರು ಕಾರ್ಯಗಳಿಗೆ ಕಟ್ಟು ಬಿದ್ದಿದ್ದೇವೆ. ಉದಾಹರಣೆಗೆ ಆ ಪುಸ್ತಕವನ್ನು ಮೂರನೆಯ ಒಂದು ಸಂಪುಟವನ್ನು ಹೊರತರಬೇಕಾಗಿದೆ, ಅದಕ್ಕೋಸ್ಕರ ಪರದಾಡ್ತಾ ಇದ್ದೇನೆ ಸಮಯಕ್ಕಾಗಿ. ಆದ್ರಿಂದ ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇದು ಬೇರೆ ಬೇರೆ ಕಡೆಗಳಿಂದ ಎಂತೆಂಥ ಒಂದು ಸೆಳೆತಗಳು, ಒತ್ತಡಗಳು, ವಿಶ್ವಾಸಪೂರ್ಣವಾದಂತಹ ಒತ್ತಡಗಳು ಬರ್ತಾ ಇವೆ. ಎಷ್ಟರ ಮಟ್ಟಿಗೆ ಪುಸ್ತಕದನ್ನೆಲ್ಲ ಓದ್ಕೊಳ್ತಾ ಇದ್ದಾರೆ, ಓದಿ ಪ್ರಭಾವಿತರಾಗ್ತಾ ಇದ್ದಾರೆ. ಅದನ್ನೆಲ್ಲ ಗಮನಿಸಿದ್ರೆ ಅಯ್ಯೋ, ಇನ್ನಷ್ಟು ಜನ ಸನ್ಯಾಸಿಗಳು ಬೇಕು, ಇನ್ನಷ್ಟು ಜನ ತ್ಯಾಗಿಗಳು ಬೇಕು, ಇನ್ನಷ್ಟು ಜನ ನಮಗೆ ಸ್ವಯಂ ಸೇವಕರು ಬೇಕಾಗಿದ್ದಾರೆ. ಬಹಳ ಜನ ಹೇಳ್ತಾ ಇದ್ದಾರೆ, ಯಾರ್ಯಾರಿಗೆ ಸ್ವಲ್ಪ ನಾಲ್ಕು ಮಾತನಾಡುವಂತಹ ಸಾಮರ್ಥ್ಯ ಇದೆಯೋ ಅವರಿಗೆಲ್ಲ ಹೇಳ್ತಾ ಇರ್ತೇನೆ, ಇನ್ನಷ್ಟು ಚೆನ್ನಾಗಿ ಮಾತನಾಡೋಕೆ ಅಭ್ಯಾಸ ಮಾಡಿ, ಮುಕ್ಕಾಲು ಗಂಟೆಗೆ, ಒಂದೊಂದು ಗಂಟೆಗೆ ಬೇಕಾಗುವಷ್ಟು ವಿಷಯವನ್ನು ಸಂಗ್ರಹಿಸಿ ಮಾತನಾಡಿ, ಸಂಗ್ರಹಿಸಿ ಇಟ್ಕೊಳ್ಳಿ, ಅದನ್ನೊಂದು ಉಪನ್ಯಾಸವಾಗಿ ತಯಾರು ಮಾಡಿಕೊಳ್ಳಿ. ಅದನ್ನು ಹತ್ತಾರು ಕಡೆ ಹೋಗಿ, ಒಂದು ಉಪನ್ಯಾಸವನ್ನು ತಯಾರು ಮಾಡಿದ್ರೆ ಹತ್ತಾರು ಕಡೆ ಹೋಗಿ ಅದೇ ಉಪನ್ಯಾಸವನ್ನು ಹೇಳಿಬಿಟ್ಟು ಬರಬಹುದು. ಜನ ಎಲ್ಲ ಕೇಳೋದಕ್ಕೆ ಸಿದ್ಧರಾಗಿದ್ದಾರೆ, ತಯಾರಾಗಿದ್ದಾರೆ, ಸರಿಯಾದ ರೀತಿಯಲ್ಲಿ ತಿಳಿ ಹೇಳ್ತಕ್ಕಂಥವರು ಬೇಕಾಗಿದ್ದಾರೆ. ಆಮೇಲೆ ಆ ತಿಳಿಯ ಹೇಳೋದ್ರೊಂದಿಗೆ ಒಂದು ವ್ಯವಸ್ಥಿತವಾದ ಆಧ್ಯಾತ್ಮಿಕ ಜೀವನವನ್ನು ಇಟ್ಕೊಂಡು ಶ್ರೀರಾಮಕೃಷ್ಣಗೆ ಶರಣಾಗಿ ಇಟ್ಕೊಂಡು ಅದನ್ನು ಮಾಡ್ಕೊಂಡು ಬರ್ತಾ ಇತ್ತು ಅಂತ ಹೇಳಿದ್ರೆ ಎಷ್ಟು ಜನ ಅದರಿಂದ ಪ್ರಭಾವಿತರಾಗಬಲ್ಲರು. ಸ್ವಯಂ ಸ್ವಾಮಿ ವಿವೇಕಾನಂದನ್ನು ಕೂಡ ಶ್ರೀರಾಮಕೃಷ್ಣ ಹೇಗೆ ಅಟ್ಟಿದ್ರು ಅಮೆರಿಕಕ್ಕೆ, ಕೈ ಹಿಡಿದು ಕರೆದುಕೊಂಡು ಹೋದ್ರು ಎಂಬಂತೆ ದರ್ಶನವನ್ನು ಕೊಟ್ಟು ಅಲ್ಲಿಗೆ ತಲುಪಿಸಿದ್ರು ಅವರು ಅಂತ ದರ್ಶನವನ್ನೆಲ್ಲ ನಾವು ನೋಡ್ತೇವೆ. ಆ ಸಮುದ್ರದ ಮೇಲೆ ಶ್ರೀರಾಮಕೃಷ್ಣ ನಡೆದುಕೊಂಡು ಹೋದ ಹಾಗೆ, ವಿವೇಕಾನಂದನ ಕರೆದ ಹಾಗೆ, ವಿವೇಕಾನಂದ ಅವರನ್ನು ಅನುಸರಿಸಿಕೊಂಡು ಹೋದ ಹಾಗೆ ಅಂತ ಒಂದು ದರ್ಶನ ಆದದ್ದು ವಿವೇಕಾನಂದರಿಗೆ. ಅದೆಲ್ಲ ನಾವು ನೆನಪಿ ತಂದುಕೊಳ್ಬೇಕು. ಈ ರೀತಿಯಲ್ಲಿ ಹತ್ತಾರು ಕಡೆಗೆ ಶ್ರೀರಾಮಕೃಷ್ಣ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಾರ್ಯಾರು ಆ ಕೆಲಸವನ್ನು ಮಾಡಬಹುದು ಅದನ್ನು ಮಾಡಬೇಕು. ಅಷ್ಟೇ ಅಲ್ಲ, ಯಾರ್ಯಾರಿಗೆ ಭಾಷಣ ಮಾಡೋಕೆ ಸಾಮರ್ಥ್ಯ ಇಲ್ವೋ ಅವರಿಗೊಂದು ನಾಲ್ಕು ಮಾತಾಡೋಕೆ ಸಾಮರ್ಥ್ಯ ಇದೇ ಇರ್ತದೆ. ಸುತ್ತಮುತ್ತ ಇರತಕ್ಕಂಥ ನಾಲ್ಕು ಜನರನ್ನ ಸೇರಿಸಿಕೊಂಡು ಈ ವಚನ ವೇದವನ್ನು ಓದ್ತಾ ಇತ್ತು ಅಂತ ಹೇಳಿದ್ರೆ ಆಯ್ತು. ನಾಲ್ಕಾರು ಜನರನ್ನ, ಒಬ್ಬೊಬ್ಬ ನಾಲ್ಕು ಜನರನ್ನ, ಆರಾರು ಜನರನ್ನ, ಹತ್ತಾರು ಜನರನ್ನ ಅವರವರ ಶಕ್ತಿಗನುಸಾರವಾಗಿ ಸುತ್ತಮುತ್ತ ಇರತಕ್ಕಂಥ ಜನ ಮಾಡಿದ್ರೆ ಆಯ್ತು. ಅಯ್ಯೋ, ಸಾವಿರಾರು ಜನರನ್ನು ಸೇರಿಸಿಯೇ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಹಠ ಬೇಡ, ನಿಮಾತು ಬೇಡ, ಆಗೋದು ಇಲ್ಲ. ಆದ್ರೆ ಆ ಸಾಮರ್ಥ್ಯ ಬಂತು ಅಂತ ಹೇಳಿದ್ರೆ ಸಾವಿರಾರು ಜನ ಬರ್ತಾರೆ. ಆದರೆ ಈ ಒಂದು ಪ್ರಚಾರ ಅಂತ ಹೇಳ್ತಕ್ಕಂಥ ಅದು ಆಗಬೇಕಾಗಿದೆ. ಜಾತಕ್ಕೆ ಶ್ರೀರಾಮಕೃಷ್ಣರು ಆ ಬೆಂಕಿ ಕಾಯಿಸಿ ಇಟ್ಟಿದ್ದಾರೆ. ಅದನ್ನು ಹತ್ತಾರು ಜನರಿಗೆ ಕೊಟ್ಟು ಶಾಖವನ್ನು ನಾವು ದೊರಕಿಸಿಕೊಡಬೇಕು. ಶ್ರೀರಾಮಕೃಷ್ಣರು ಅಡಿಗೆ ಮಾಡಿ ಇಟ್ಟಿದ್ದಾರೆ, ಅದನ್ನು ಹತ್ತಾರು ಜನರಿಗೆ ತಗೊಂಡೋಗಿ ನಾವು ಬಡಿಸಬೇಕು. ನಾವು ಪಾವನರಾಗ್ತೇವೆ, ಅವರು ಕೂಡ ಪಾವನರಾಗ್ತಾರೆ. ಆ ಮಾತನಲ್ಲಿ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ಒಬ್ಬ ಬೆಂಕಿ ಹತ್ತಿಸಿದ ಅಂತಂದ್ರೆ ಒಂದು 20 ಜನ ಅದರಿಂದ ಬೆಂಕಿ ಕಾಯಿಸಿಕೊಳ್ಬಹುದು ಅಂತ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರೆ, ಇನ್ನೊಂದು ವಿಷಯ, ನಿತ್ಯವನ್ನು ಮುಟ್ಟಿದ ನಂತರ ಲೀಲೆಯಲ್ಲಿ ಇರುವುದು ಮೇಲು ಅಂತ. ನಿತ್ಯ ಲೀಲೆ ಇವೆರಡು ಶಬ್ದ ಇಲ್ಲಿ. ನಿತ್ಯ ಅಂದ್ರೆ ಯಾವುದು? ಪರಬ್ರಹ್ಮ ವಸ್ತು. ಸಾಧನೆ ಮಾಡಿದಾಗ ನಾವು ಮುಟ್ಟತಕ್ಕಂತಹದ್ದು ನಿತ್ಯಕ್ಕೆ. ಆ ಪರಬ್ರಹ್ಮ ವಸ್ತುವನ್ನು ಮುಟ್ತೇವೆ ಸಮಾಧಿ ಸ್ಥಿತಿಯಲ್ಲಿ. ಆ ಸಮಾಧಿ ಸ್ಥಿತಿಯಲ್ಲೇ ಪುನಃ ಈ ಒಂದು ಶರೀರದ ಮಟ್ಟಕ್ಕೆ ಬರೋದು ಒಳ್ಳೆಯದು ಅಂತ. ಅಂದ್ರೆ ಏನರ್ಥ? ಸುತ್ತಮುತ್ತ ಇರತಕ್ಕಂತಹ ಭಕ್ತಾದಿಗಳೊಡನೆ ತಮ್ಮ ಅನುಭವವನ್ನು ವಿತರಣೆ ಮಾಡಿಕೊಳ್ತಕ್ಕಂತಹ, ಆ ಕುರಿತಾಗಿಯೇ ಮಾತನಾಡಿಕೊಳ್ತಕ್ಕಂತಹ ಲೀಲೆಯಲ್ಲಿ ನಿರತವಾಗುವುದು ಒಳ್ಳೆಯದು ಅಂತ. ಇದು ಎಷ್ಟು ಅದ್ಭುತವಾದಂತಹ ಮಾತು ಅಂತ ಹೇಳಿದ್ರೆ, ಹಿಂದಿನ ಕಾಲದ ಋಷಿಮುನಿಗಳು ತಮ್ಮ ಪಾಡಿಗೆ ತಾವು ಸಾಧನೆಯನ್ನು ಮಾಡಿ ತಮ್ಮ ಪಾಡಿಗೆ ತಾವು ಅನುಭವಿಸಿ ಶರೀರವನ್ನು ಬಿಟ್ಟು ಹೊರಟೋದ್ರು. ಅದರ ಪರಿಣಾಮವಾಗಿ ಬಾಕಿ ಉಳಿದಿದ್ದ ಸಾಮಾನ್ಯ ಜನ ಇದೇ ಪ್ರಾಪಂಚಿಕತೆಯ ಮತ್ತಿನಲ್ಲೇ ಉಳಿದ್ರು. ಈ ಪ್ರಾಪಂಚಿಕತೆ ಅಂತ ಹೇಳ್ತಕ್ಕಂಥದ್ದು ಕೊನೆಗೆ ನಮ್ಮನ್ನು ನಾಶಕ್ಕೆ ಒಯ್ದು ಬಿಡುತ್ತದೆ. ಆಧ್ಯಾತ್ಮಿಕತೆ ಅಂತ ಹೇಳ್ತಕ್ಕಂಥದ್ದು ಅಮೃತಕ್ಕೆ ನಾಶರಹಿತ ಸ್ಥಿತಿಗೆ ಒಯ್ತದೆ. ನಾಶರಹಿತ ಸ್ಥಿತಿಗೆ ಒಯ್ಯತಕ್ಕಂತಹ ಸಾಧನೆಯನ್ನು ಮಾಡಿದಂತಹ ಋಷಿಮುನಿಗಳು ಬಾಕಿ ಉಳಿದ ಸಾಧಕರು ಅವರು ಪಾಡಿಗೆ ಇದ್ಬಿಟ್ರು. ಬಾಕಿ ಉಳಿದ ಸಾಮಾನ್ಯ ಜನ ಈ ಪ್ರಾಪಂಚಿಕತೆಯಲ್ಲಿ ಇದ್ದು ಇದ್ದು ತಮ್ಮ ಪ್ರಜ್ಞೆಯನ್ನ ವಿವೇಕವನ್ನ ಕಳೆದುಕೊಂಡ್ರು. ಅದರ ಪರಿಣಾಮವಾಗಿ ನೂರಾರು ವರ್ಷಗಳ ದಾಸ್ಯಕ್ಕೆ ನಾವು ಗುರಿಯಾಗುವಂತಾಯ್ತು. ಆ ಕಡೆ ಧರ್ಮವೂ ಇಲ್ಲ, ಈ ಕಡೆ ಈ ಪ್ರಾಪಂಚಿಕತೆಯೂ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲದೆ ಹೋಯ್ತು. ಆ ಅಮೆರಿಕದ ಜನ, ಆ ಇಂಗ್ಲೆಂಡಿನ ಜನ, ಆ ರಷ್ಯಾದ ಜನ ಕನಿಷ್ಠ ಪಕ್ಷ ಈ ಪ್ರಪಂಚವನ್ನ ಅನುಭವಿಸುವ ವಿದ್ಯೆಯನ್ನಾದರೂ ಕರಗತ ಮಾಡಿಕೊಂಡಿದ್ದಾರೆ. ನಾವು ಮಾತೆತ್ತಿದ್ರೆ ಅಯ್ಯೋ ಈ ಪ್ರಪಂಚ ಏನು ಮೂರು ದಿನದ್ದು ಅಂತನ್ನೋದು, ಆತ್ಯಾತ್ಮಿಕ ಸಾಧನೆಯನ್ನು ಕೂಡ ಮಾಡದೇ ಇರೋದು ಯಾಕಂದ್ರೆ ಮೂರು ದಿನದ್ದು. ಹೀಗೆ ಅದು ಇಲ್ಲ ಇದು ಇಲ್ಲ ಅಂತಿರ್ತಕ್ಕಂತಹ ಸ್ಥಿತಿಯಲ್ಲಿ ನಾವು ಬಿದ್ದವು. ಇದಕ್ಕೆ ಕಾರಣ ಏನು? ಮಹತ್ತರವಾದಂತಹ ಕಾಲ ವಿಶೇಷದಿಂದ ನಾನು ಬೋಧಿಸಿದಂತಹ ಯೋಗ ನಷ್ಟವಾಯಿತು. ಮಹತಾ ಕಾಲೀನ ಯೋಗೋ ನಷ್ಟ ಪರಂತಪ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಭಗವಂತನೇ ಕಾಲಕಾಲಕ್ಕೆ ಬೋಧಿಸಿದಂತಹ ತತ್ವ ಅಂತ ಇರತಕ್ಕಂತಹದ್ದು ಜನರ ಮನಸ್ಸಿನಿಂದ ಮರೆಯಾಯಿತು. ಕಾರಣ ಬೋಧಿಸುವವರ ಸಂಖ್ಯೆ ಇಲ್ಲ. ಲೀಲೆ ಅಂದ್ರೆ ಅದು ಮಾನುಷ ಲೀಲೆ, ಭಗವನ್ ಲೀಲೆ ಅದು. ಸಾಮಾನ್ಯ ಲೀಲೆ ಅದು, ಪ್ರಪಂಚದ ಲೀಲೆ ಅದು ಬೇರೆ. ಭಗವಂತನ ಅನುಭವವನ್ನು ನಾವು ಎತ್ಕಿಂಚಿತ ಏನು ಮಾಡಿಕೊಂಡಿದ್ದೇವೋ ಅದನ್ನು ನಾಲ್ಕು ಜನರಿಗೆ ಹೇಳ್ತಕ್ಕಂಥದ್ದು. ಅದಕ್ಕೆ ಇಳಿಸ್ಕೊಳ್ಬೇಕು ನಮ್ಮನ್ನು ನಾವು ಅಂತ, ಆ ಎತ್ತರಕ್ಕೆ ಹೋಗಬೇಕು, ಈ ಲೀಲೆಯಲ್ಲಿ ಇರಬೇಕು ಅಂತ. ತುಂಬಾ ಸ್ವಾರಸ್ಯಕರವಾದ ಮಾತು. ನಿಮಗೆ ಆಶ್ಚರ್ಯ ಆಗ್ಬಹುದು, ನಾನು ಇಲ್ಲಿ ಆಶ್ರಮಕ್ಕೆ ಸೇರಬೇಕಾದ್ರೆ ಇದೇ ಆಶ್ರಮದ ಒಬ್ಬಳು ಸ್ತ್ರೀ ಭಕ್ತೆಯ ಕಾರಣ. ನಾನಿರುವ ಊರಿನಲ್ಲಿ ನನ್ನ ಸ್ನೇಹಿತನ ತಾಯಿ ಆಕೆ ಅಲ್ಲಿಗೆ ಬಂದವರು. ನನ್ನ ಸ್ನೇಹಿತನೊಂದಿಗೆ ನಾನು ಮಾತನಾಡ್ತಾ ಇರುವ ಸಂದರ್ಭದಲ್ಲಿ ಆಕೆ ಈ ಬೆಂಗಳೂರು ರಾಮಕೃಷ್ಣ ಆಶ್ರಮದ ವರ್ಣನೆಯನ್ನು ಮಾಡ್ತಾ ವಚನ ವೇದವನ್ನು ಓದಿಸಿದ್ರು ನನ್ನ ಹತ್ರ. ಸ್ವತಃ ಅವರು ಕೂಡ ದಿನ ಓದುವವರು, ಅದೇ ಭಾವನೆಯಲ್ಲಿ ಇರುವವರು. ಮಾತೆದಿದ್ರು ಶ್ರೀರಾಮಕೃಷ್ಣ ಹಾಗೆ ಹೇಳಿದ್ರು, ಶ್ರೀಮಾತೆ ಶಾರದಾದೇವಿಯವರು ಹೀಗೆ ಹೇಳಿದ್ರು, ಶ್ರೀರಾಮಕೃಷ್ಣ ಹಾಗೆ ಹೇಳಿದ್ರು, ರಾಮಕೃಷ್ಣ ಆಶ್ರಮ ಸ್ವಾಮಿಗಳು ಹೀಗೆ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ, ಅವರು ಮೈಕಿಟ್ಕೊಂಡು ಮಾತಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಅವರು ನನಗೆ. ಬಾಕಿ ಉಳು ಸ್ವಾಮಿಗಳು ಹಾಗಲ್ಲ, ಸ್ವಲ್ಪ ಎಲ್ಲರೊಂದಿಗೂ ಬೆರೆದಾಡ್ತಾರೆ ಅಂತನೂ ಮಾತನ್ನು ಹೇಳಿದ್ರು ಅವರು. ಹೀಗೆ ವಚನ ವೇದವನ್ನು ಓದ್ತಿದ್ರು. ಅದರಲ್ಲಿ ಕೇವಲ ಒಂದೇ ಒಂದು ಪ್ಯಾರ ನಾನು ಓದಿರಬಹುದು, ಧಾರಾಕಾರವಾಗಿ ಕಣ್ಣೀರು ಎಳೆದು ಅಳುವಂತೆ ಮಾಡಿತು. ಒಂದೇ ಸವನೆ ಅತ್ತೆ ಮತ್ತು ಮುಂದೋದಕ್ಕೆ ಸಾಧ್ಯವೇ ಆಗಲಿಲ್ಲ ನನಗೆ. ಹಾಗೆ ಆಶ್ಚರ್ಯವೋ ಆಶ್ಚರ್ಯ, ಇದೇನಿದು? ಈ ವಚನ ವೇದ ನಾಲ್ಕು ವಾಕ್ಯ ಓದಿ ಆಗ್ಲೇ ಅಳೋಕ್ ಶುರು ಮಾಡ್ಬಿಟ್ಟು ಅವರಿಗೆ ಏನಿರತಕ್ಕಂತಹ ಒಂದು ಭಾವ, ನನಗೆ ಇವರು ಬಂದು ನನಗೆ ಬಂದ್ಬಿಡ್ತಲ್ಲ ಅಂತ ಆಶ್ಚರ್ಯದಿಂದ ಅವರು ಆಗ್ತಾನೆ ಶ್ರೀರಾಮಕೃಷ್ಣ ಪೂಜೆಯನ್ನು ಒಳಗಡೆ ಮಾಡಿದ್ದಾರೆ, ತಾಳಿ ಬರ್ತೀನಿ ಅಂತ ಹೇಳಿ ಒಳಗಡೆ ಹೋಗಿ ಶ್ರೀರಾಮಕೃಷ್ಣ ಪ್ರಸಾದವನ್ನು ತಂದು ನನಗೆ ತಿನ್ನಿಸಿದ್ರು. ಆಮೇಲೆ ಪುನಃ ಇನ್ನೊಂದ್ಸರ್ತಿ ಇನ್ನೊಂದ್ಸರ್ತಿ ಓದಿಸಿದ್ರು. ಆಗ್ಲೂ ಕೂಡ ಅದೇ ಸ್ಥಿತಿ. ಆಗ ಅವರು ಹೇಳಿದ್ರು, ನೀವು ಇಲ್ಲಿರುವುದಕ್ಕೆ ಯೋಗ್ಯರಲ್ಲ, ಅಲ್ಲಿ ಹೋಗಬೇಕು ಅಂತ ಯಾರೋ ಒಬ್ರು ಸನ್ಯಾಸಿ ರಾಮಕೃಷ್ಣ ಆಶ್ರಮ ಸನ್ಯಾಸಿಗಳನ್ನು ಪರಿಚಯ ಮಾಡಿಸಿ ಆಮೇಲೆ ನೋಡಿ ನಾನು ಇಲ್ಲಿ ಬಂದು ಕೂತ್ಕೊಳ್ಳುವಂತೆ ಆಯ್ತು. ಆಶ್ರಮದ ಭಕ್ತಿಯೊಬ್ಬಳಿಂದ ಇಂಥ ಒಂದು ಕೆಲಸ ನಡೆಯಿತು. ಎಂಥ ಅದ್ಭುತ ಆಯಿತು, ಎಂಥ ಅದ್ಭುತ ಆಯಿತು ಅಂತ ಲೀಲೆ ಇದೆ, ಆಧ್ಯಾತ್ಮಿಕ ಲೀಲೆ ಅಂತ ಹೇಳಿದ್ರೆ. ಈ ರೀತಿಯಲ್ಲಿ ನಾವು ಲೀಲೆಯಲ್ಲಿ ಇರಬೇಕು ಅಂತ, ಲೀಲೆಯಲ್ಲಿ ಇರೋದು ಮೇಲು ಅಂತ ಶ್ರೀರಾಮಕೃಷ್ಣ ಹೇಳಿದರು. ಆಧ್ಯಾತ್ಮಿಕ ವಾತಾವರಣವನ್ನು ನಾವು ರಾಷ್ಟ್ರ ರಾಷ್ಟ್ರದಲ್ಲೆಲ್ಲ ಹರಡೋದಕ್ಕೆ ಅನುಕೂಲವಾಗ್ತದೆ. ಒಬ್ಬರ ಬಾಯಿಯಿಂದ ಮತ್ತೊಬ್ಬರಿಗೆ, ಮತ್ತೊಬ್ಬರ ಬಾಯಿಯಿಂದ ಮತ್ತೊಬ್ಬರಿಗೆ ಹೀಗೆ ತಲುಪ್ತಾ ಆ ವಾತಾವರಣವನ್ನು ನಾವು ಎಲ್ಲ ಕಡೆಗೂ ಹರಡಿ ಅಮೃತಮಯವಾದಂತಹ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇರುತ್ತದೆ. ಅದಕ್ಕೋಸ್ಕರ ಹೇಳ್ತಾರೆ, ನಿತ್ಯವನ್ನು ಮುಟ್ಟಿದ ನಂತರ ಲೀಲೆಯಲ್ಲಿ ಇರುವುದು ಮೇಲು. ಆದರೆ ನಿತ್ಯವನ್ನು ಎಲ್ಲರೂ ಕೂಡ ನಿತ್ಯವನ್ನು ಮುಟ್ಟೋದಕ್ಕೆ ಸಾಧ್ಯವೆ? ಆದರೆ ನಿತ್ಯದ ವಿಚಾರ ನಾವು ಇಷ್ಟೊಂದು ಕೇಳಿದೀವಲ್ಲ. ನಿತ್ಯ ಅಂತಂದ್ರೆ ಪರಬ್ರಹ್ಮ, ಪರಮಾತ್ಮ. ಪರಮಾತ್ಮನ ವಿಚಾರವನ್ನ ಶ್ರೀರಾಮಕೃಷ್ಣ ಈ ವಚನ ವೇದಾಂತ ಇರ್ತಕ್ಕಂಥ ಆದರೆ ಕೇಳದೆ ನಾವು ನಿತ್ಯಕ್ಕೆ ಮುಟ್ಟಿದಂತೆ ಅಂತ ಅನ್ಬಹುದು. ಶ್ರೀರಾಮಕೃಷ್ಣ ಕುರಿತಾಗಿ ಭಾವಿಸುವುದು, ಅವರ ಕುರಿತಾದಂತಹ ಕಾರ್ಯಕಲಾಪಗಳಲ್ಲಿ ಭಾಗವಹಿಸುವುದು, ಇದೇನು ಕಡಿಮೆದೇನು ಅಲ್ವೇ ಅಲ್ಲ. ಆಕೆ ಉದಾಹರಣೆಗೆ ನಾನು ಶ್ರೀರಾಮಕೃಷ್ಣ ಆಶ್ರಮದ ಭಕ್ತಿಯೊಬ್ಬಳು ಬಂದು ಮಾಡಿದಂತಹ ಕೆಲಸದಿಂದ ಎಷ್ಟು ನಾನು ಪ್ರಭಾವಿತನೇ, ಅದೇ ಅವರು ಆ ಒಂದು ಲೀಲೆಯನ್ನು ಮಾಡಿದ್ರಿಂದ ತಾನೇ ಈ ಒಂದು ರೀತಿಯಲ್ಲಿ ನಾನು ಇಲ್ಲಿ ಬರೋದಕ್ಕೆ ಸಾಧ್ಯವಾಯಿತು. ಆದ್ರಿಂದ ಈ ಬಗೆಯ ಲೀಲಾ ಕಾರ್ಯದಲ್ಲಿ ತೊಡಗಿರತಕ್ಕಂಥದ್ದು ಮೇಲು. ಮಾಸ್ತು ಮಹಾಶಿಯಾಗಿ ಹೇಳ್ತಾನೆ, ಒಮ್ಮೆ ನೀವು ಹೇಳಿದ್ರಿ ಲೀಲೆಗೆ ಇಳಿದು ಬರುವುದು ಭಗವದ್ ವಿಲಾಸಕ್ಕಾಗಿ ಅಂತ. ಹಾಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅಲ್ಲ ಅದು ಹಾಗಲ್ಲ, ಲೀಲೆ ಕೂಡ ಸತ್ಯ. ಇದು ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಲೀಲೆ ಅಂದ್ರೆ ಈ ಜಗತ್ತು ನಿತ್ಯ ಅಂದ್ರೆ ಪರಬ್ರಹ್ಮ, ಪರಬ್ರಹ್ಮ ಮಾತ್ರ ನಿತ್ಯ, ಈ ಜಗತ್ತು ಮಿಥ್ಯ ಅಂತ ಹೇಳ್ತಕ್ಕಂತಹ ಮಾತು ಎಲ್ಲೆಲ್ಲೂ ನಮ್ಗೆ ಕೇಳಿ ಬರ್ತಾ ಇದೆ. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಈ ಜಗತ್ತು ಕೂಡ ಸತ್ಯ ಅಂತ. ಆದರೆ ಯಾವ ರೀತಿಯಲ್ಲಿ ಸತ್ಯ? ಇದು ಪರಮಾತ್ಮನದ್ದು ಅನ್ನುವ ಕಾರಣದಿಂದ ಸತ್ಯ. ಆದರೆ ಈ ಶರೀರದಿಂದ ನಾವು ಶಾಶ್ವತವಾಗಿ ಇರುವುದಕ್ಕೆ ಆಗುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಬೇರೆ ವಿಚಾರ. ಆದ್ರಿಂದ ಈ ಲೀಲೆ ಕೂಡ ಸತ್ಯ, ಇದು ಪರಮಾತ್ಮನ ನಿತ್ಯ ಕಾರ್ಯ, ಆದ್ರಿಂದ ಇದು ಕೂಡ ಸತ್ಯ ಅಂತ ಭಾವಿಸಬೇಕು ಅಂತ ಶ್ರೀರಾಮಕೃಷ್ಣ ಇಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ. ಬಳಿಕ ಒಂದು ಮಾತಾಡ್ತಾರೆ, ನೋಡು ನಿನಗೊಂದು ಮಾತಾಡ್ತೇನೆ, ನೀನು ಇಲ್ಲಿಗೆ ಬರುವಾಗ ಏನಾದರೂ ಒಂದು ಕಾಸಿನದ್ದನ್ನ ಕೈಯಲ್ಲಿ ತೆಗೆದುಕೊಂಡು ಬಾ, ಅದನ್ನ ನಾನೇ ಹೇಳೋದು ಸರಿಯಲ್ಲ, ಅಹಂಕಾರದಂತೆ ಕಾಣಬಹುದು, ಅದರ ಸೇನನಿಗೂ ಹೇಳಿದ್ದೇನೆ ಒಂದು ಕಾಸಿನದ್ದು ಏನನ್ನಾದರೂ ತರುವಂತೆ, ಭವನಾಥನಿಗೂ ಹೇಳಿದ್ದೇನೆ ಒಂದು ಕಾಸಿನ ಎಲಡಿಕೆ ತರುವಂತೆ. ಭವನಾಥನ ಭಕ್ತಿ ಅದ್ಭುತವಾದದ್ದು, ನೋಡಿದ ತಾನೆ ನರೇಂದ್ರ ಭವನಾಥ ನರನಾರಿಯರಿದ್ದ ಹಾಗೆ. ಭವನಾಥ ನರೇಂದ್ರನ ಅನುಚರ, ನರೇಂದ್ರನನ್ನ ಗಾಡಿ ಮಾಡಿಕೊಂಡು ಇಲ್ಲಿ ಕರೆದುಕೊಂಡು ಬಾ, ಜೊತೆಯಲ್ಲಿ ಸ್ವಲ್ಪ ಸಿಹಿ ತಿಂಡಿಯನ್ನು ತೆಗೆದುಕೊಂಡು ಬಾ, ಅದು ನಿನಗೆ ಶ್ರೇಯಸ್ಸನ್ನು ತರುತ್ತದೆ. ಇದು ಲೀಲೆ, ಇದು ಅದು ನಿತ್ಯ, ನಿತ್ಯದಲ್ಲಿ ಮಾತಲ್ಲಿದೆ, ಸುಮ್ಮನಿರೋದಷ್ಟೇನೆ. ಸಮಾಧಿ ಸ್ಥಿತಿಯಲ್ಲಿ ಸುಮ್ಮನಿರೋದು, ಗಪ್ಚಿಪ್, ನೀವು ಬಂದರೂ ಮಾತಿಲ್ಲ, ಸುಮ್ಮನೆ ಹೀಗೆ ಕೂತಿರೋದು. ಚಿನ್ಮಯ ಚಿನ್ಮುದ್ರೆ, ಚಿನ್ಮುದ್ರೆಯಲ್ಲಿ ಹೀಗೆ ಎಲ್ಲರೂ ಬಂದರು, ನಮಸ್ಕಾರ ಮಾಡಿದ್ರು, ಹೋದ್ರು, ಪ್ರಸಾದ ಇಲ್ಲ ಏನೂ ಇಲ್ಲ. ಯಾಕಂದ್ರೆ ನೀವು ಕಾಣಿಕೆ ಕೊಟ್ಟ ತಾನೆ ಪ್ರಸಾದ ಕೊಡೋದು, ಪ್ರಸಾದವೂ ಇಲ್ಲ ಎಂದು ಮಾತೂ ಇಲ್ಲ. ಚಿನ್ಮುದ್ರೆ ನಮಸ್ಕಾರ ಮಾಡಿ ನೋಡಿ ಹೊರಟು ಹೋಗಿ ಅಷ್ಟೇನೆ, ಲೀಲೆ ಇಲ್ಲ ಅಲ್ಲಿ. ಆದ್ರಿಂದ ಲೀಲೆ ಆಗಬೇಕಾದ್ರೆ ಕೊಡುವುದು ತೆಗೆದುಕೊಳ್ಳುವುದು ಅಂತ ಹೇಳ್ತಕ್ಕಂತಹ ಒಂದು ಕಾರ್ಯ ನಡೀಬೇಕು. ರೆಸಿಪ್ರೋಕಲ್, ಕೊಡುವುದು ತೆಗೆದುಕೊಳ್ಳುವುದು. ಅಷ್ಟೇ ಅಲ್ಲದೇನೇನೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾ ಇದ್ದಾರೆ, ನಿನಗೊಂದು ಮಾತಾಡ್ತೇನೆ, ನೀನು ಇಲ್ಲಿಗೆ ಬರುವಾಗ ಏನಾದರೂ ಒಂದು ಕಾಸಿನದ್ದನ್ನ ಕೈಯಲ್ಲಿ ತೆಗೆದುಕೊಂಡು ಬಾ, ಒಂದು ಕಾಸಿನದ್ದು. ಒಂದು ಕಾಸಿನ ತಾನೆ ಅಂತ ಈಗಲೂ ಕೂಡ ಒಂದು ಕಾಸಿಂದ ನೀವು ತರ ಕೊರಟ್ರೆ, ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಅದನ್ನು ನಾನೇ ಹೇಳೋದು ಸರಿಯಲ್ಲ, ಅಹಂಕಾರದಂತೆ ಕಾಣಬಹುದು. ತುಂಬಾ ಅನುಭವಿಸೋದಕ್ಕೆ ಬಹಳ ಸ್ವಾರಸ್ಯವಾಗಿದೆ ಇದು. ಶ್ರೀಮಾತೆ ಶಾರದಾದೇವಿಯವರು ಶ್ರೀರಾಮಕೃಷ್ಣ ಶರೀರವನ್ನ ಬಿಟ್ಟ ಸಂದರ್ಭದಲ್ಲಿ ಹೇಳಿದ್ರು, ಅಮ್ಮ ಕಾಳಿ ನನ್ನನ್ನು ಬಿಟ್ಟು ಹೋದ್ಯಾ ಅಂತ. ಅಲ್ಲಿಗೆ ಶ್ರೀರಾಮಕೃಷ್ಣ ಯಾರು? ಜಗದ್ ಮಾತೆ ಕೂಡ. ಮಾತೆಯಾಗಿ ಬಂದು ರಾಮಕೃಷ್ಣ ರೂಪದಿಂದ ಮಾತೆ ಬಂದು ತನ್ನ ಮಕ್ಕಳಿಗೆ ಪಾಠವನ್ನು ಹೇಳ್ತಾ ಇದ್ದಾರೆ. ತಾಯಿ ಹೇಳ್ಕೊಡ್ಬೇಕಲ್ಲ, ನೋಡಿ ಇವುದು ನಿನ್ನಪ್ಪ, ಅಪ್ಪ ಅಂತ ಕರಿ, ನನ್ನನ್ನ ಅಮ್ಮ ಅಂತ ಕರಿ, ಮಮ್ಮಿ ಅಂತ ಕರಿ ಅಂತ ಈಗಿನ ಕಾಲದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಆ ವಿಚಾರ ಬೇರೆ, ಮಮ್ಮಿ ಅಂತ ಕರದೇ ಸಂತೋಷ, ಅಮ್ಮ ಅಂತ ಕರಿ ಅಂತ ಹೇಳ್ಕೊಡ್ಬೇಕು, ಇದ್ರೆ ಬೇರೆಯವ್ರು ಯಾರು ಹೇಳ್ಕೊಡ್ಬೇಕು ಅದು ಅಮ್ಮ ಇದಪ್ಪ ಇತ್ಯಾದಿ ಹೇಳ್ಕೊಡ್ಬೇಕು. ಹೇಳ್ಕೊಡದೆ ಹೋದ್ರೆ ಏನೇನೋ ಕರೆದು ಬಿಡ್ತು ಆಮೇಲೆ. ಆದ್ರೆ ಅಮ್ಮ ಅಂತ ಕರೆಸಿಕೊಳ್ತಕ್ಕಂತಹ ಸ್ವಾತಂತ್ರ್ಯ ಇದು ಹೊರಟೋಗ್ಬಿಡುತ್ತೆ. ಮತ್ತು ಅಮ್ಮ ಅಂತ ಕರೆದಾಗ ಹೃದಯದಲ್ಲಿ ಉಂಟಾಗುವಂತಹ ಮಧುರವಾದ ಸ್ಪಂದನ ಏನಿದೆಯೋ ಅದು ಎಲ್ಲ ಹೊರಟೋಗ್ಬಿಡುತ್ತೆ. ಅಮ್ಮ ಅಂತ ಕರೆದಾಗ ಕರೆಯೋನ ಹೃದಯದಲ್ಲೂ ಕೂಡ ಏನೋ ಒಂದು ಕ್ರಾಂತಿ ಆಗ್ತದೆ, ಒಂದು ಮಧುರ ಸ್ಪಂದನ ಆಗ್ತದೆ. ತುಂಬಾ ಸ್ವಾರಸ್ಯಕರವಾದಂಥ ಅಂಶ. ತಾಯಿ ಹೇಳಿಕೊಡ್ಬೇಕು ಹೇಗೋ ಹಾಗೆ ಇಲ್ಲಿ ಶ್ರೀರಾಮಕೃಷ್ಣರು ತಾಯಿತನದಿಂದ ತನ್ನ ಶಿಷ್ಯನಾದಂತಹ ಮಾಸ್ಟರ್ ಮಹಾಶಯನಿಗೆ ಹೇಳ್ಕೊಡ್ತಾ ಇದ್ದಾರೆ, ಏನಾದ್ರು ಸ್ವಲ್ಪ ತಗೊಂಡ್ ಬಾ, ಅದು ನಿನಗೆ ಶ್ರೇಯಸ್ಸನ್ನು ಉಂಟು ಮಾಡುತ್ತದೆ. ಸಾಧು ಸತ್ಪುರುಷರಿಗೆ ಏನನ್ನಾದರೂ ಕೊಡ್ತು ಅಂತ ಹೇಳಿದ್ರೆ ಅವ್ರಿಗೇನು ಬೇಕಿಲ್ಲ. ಸಾಧು ಸತ್ಪುರುಷರಿಗೆ ನಿಜವಾಗಿ ಏನು ಬೇಕಪ್ಪ ಅಂತಂದ್ರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟರೆ ಸಾಕಾಗಿದೆ. ಇದು ನನ್ನ ಅನುಭವದ ಮಾತು. ನಿಜಕ್ಕೂ ನಿಮ್ಗೆ ಆಶ್ಚರ್ಯ ಆಗ್ಬಹುದು, 9 ವರ್ಷ ಬ್ರಹ್ಮಚರ್ಯ ಜೀವನ ನಡೆಸಿ ಬಿಳಿ ಬಟ್ಟೆಯಲ್ಲಿದ್ದು ಆಮೇಲೆ ನನ್ನ ಬೆಲ್ಲೂರು ಮಠಕ್ಕೆ ಕರೆದು ಸನ್ಯಾಸ ಕೊಟ್ರು. ಈ ಕಾವಿ ಬಟ್ಟೆ ಹಾಕಿದಾಗ ಬಹಳ ಆನಂದ ಆಯ್ತು ನನಗೆ. ಆಹಾ, ಏನು ಅದ್ಭುತ. ಆಮೇಲೆ ಅದಕ್ಕೆ ಕಾರ್ಯಕಲಾಪಗಳು ಇವೆ, ಆತ್ಮಶ್ರಾದ್ದ ಮಾಡಿಕೊಳ್ಬೇಕು, ಪಿಂಡ ಪ್ರದಾನಗಳನ್ನು ಮಾಡಬೇಕು. ನಮಗೂ ಕೂಡ ನಾವು ಪಿಂಡವನ್ನು ಹಾಕಿ ನಮ್ಮ ಕೆಲಸನೆಲ್ಲ ಮುಗಿಸ್ಕೊಳ್ಬೇಕು. ಏ ಲೋಕದ್ದು ಬಹಳ ಅದ್ಭುತವಾದಂಥ ಕಾರ್ಯ ಅವೆಲ್ಲ. ಮನಸ್ಸು ನಿರಾಳವಾಗಿ ಬಿಡ್ತದೆ ತಕ್ಷಣ. ಇಂತಹ ಅದ್ಭುತವಾದಂತಹ ಸನ್ಯಾಸವನ್ನು ತೆಗೆದುಕೊಂಡು ಬೆಂಗಳೂರು ಆಶ್ರಮಕ್ಕೆ ವಾಪಸ್ ಬಂದೆ. ಬಂದಾಗ ಸನ್ಯಾಸಿ ಅಂದ್ರೆ ಜನಗಳ ಹಕ್ಕು, ಹೋಗಿ ನಮಸ್ಕಾರ ಮಾಡುವಂತಹದ್ದು. ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ, ಇಲ್ಲಿ ಬೆಂಗಳೂರು ಆಶ್ರಮಕ್ಕೆ ಜನಸಂಖ್ಯೆ ಜಾಸ್ತಿ, ಯಾವಾಗಲೂ ಭಕ್ತರ ಸಂಖ್ಯೆ ಜಾಸ್ತಿ. ಬೆಳಿಗ್ಗೆ ಸಾಯಂಕಾಲ ನಮಸ್ಕಾರ. ಆಗ ನನಗೆ ನನ್ನ ಮನಸ್ಸಲ್ಲಿ ಉಂಟಾದ ಒಂದು ಭಾವನೆ ಏನಪ್ಪ ಅಂದ್ರೆ, ಅಯ್ಯೋ ಯಾಕಾದರೂ ಸನ್ಯಾಸಿ ಆದೆ ನಾನು ಅಂತ. ನಾನಿನ್ನು ಏಕಾಂತವಾಗಿರೋದಕ್ಕೆ ಸಾಧ್ಯವೇ ಇಲ್ವಲ್ಲ, ದಂಪಾಡಿ ನಾನಿರೋದಕ್ಕೆ ಸಾಧ್ಯವೇ ಇಲ್ವಲ್ಲ. ಇನ್ನು ನಾನು ಜನರ ನಡುವೆ ಸಿಕ್ಕಿಕೊಳ್ಬೇಕಾಯ್ತಲ್ಲ, ಇದು ನನಗೆ ಮಾತ್ರ ಅಲ್ಲ ಬಂದದ್ದು ಈ ಭಾವನೆ. ಸ್ವಾಮಿ ವಿವೇಕಾನಂದರಿಗೆ ಒಂದೇ ಬಂದ್ಬಿಟ್ಟಿತ್ತು. ಅವರು ಗುಪ್ತವೇಷಧಾರಿಯಾಗಿ ಒಮ್ಮೆ ಸಚ್ಚಿದಾನಂದ ಅಂತ ಹೆಸರಿಟ್ಕೊಂಡು, ಇನ್ನೊಮ್ಮೆ ವಿವಿಧಿಸಾನಂದ ಅಂತ ಹೆಸರಿಟ್ಕೊಂಡು, ಇನ್ನೊಮ್ಮೆ ಆತ್ಮಾನಂದ ಅಂತ ಹೆಸರಿಟ್ಕೊಂಡು, ಹೀಗೆ ಬಗೆ ಬಗೆಯಾಗಿ ಹೆಸರನ್ನು ಬದಲಾಯಿಸಿಕೊಂಡು ತಮ್ಮ ಪರಿಚಯದವರಿಗೆ, ಪೂರ್ವ ಪರಿಚಯದವರಿಗೆ ಯಾರಿಗೂ ಕೂಡ ಸಿಗಬಾರದು, ವರ್ತಮಾನವೇ ಸಿಗಬಾರದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಗುಪ್ತವಾಗಿ ಇಡೀ ಭಾರತವನ್ನು ಸಂಚರಿಸಿ ಆನಂದವಾಗಿದ್ದರು ಅವರು ಪಾಡಿ. ಅಮೆರಿಕಕ್ಕೆ ಹೋದರು, ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು, ಆ ವಿಶ್ವ ವೇದಿಕೆಯ ಮೇಲೆ ನಿಂತರು. ಸಹೋದರ ಸಹೋದರಿಯರಿ ಅಂತ ಹೇಳಿದರು. ಕರತಾಡನೂ ಆಯಿತು, ಭಾಷಣ ಮುಗಿಯಿತು, ಕೆಳಕ್ಕೆ ಬಂದರು, ಜನ ಮುತ್ತುಕೊಂಡ್ರು. ಮರುದಿನದಿಂದ ಜನಮೋ ಜನ ಅವರ ಬಳಿಯಲ್ಲಿ. ಅಂದಿನಿಂದ ಪ್ರತಿದಿನ ಜನಮೋ ಜನ. ಆಗ ಅವರು ಉದ್ಗರಿಸಿದರು, ಅಯ್ಯೋ ನನ್ನ ಏಕಾಂತ, ನನ್ನ ಸರಳ ಜೀವನ, ನನ್ನ ಕೋಪಿನ ಜೀವನ ಅದೆಲ್ಲ ನಿಂತೇ ಹೋಯ್ತಲ್ಲ. ಆಮೇಲೆ ನಿಂತೆ ಹೋಯ್ತದೆ. ಅವರು ಮತ್ತೆ ಮತ್ತೆ ಹಿಮಾಲಯಕ್ಕೆ ಹೋಗಬೇಕು, ಏಕಾಂತದಲ್ಲಿ ಇರಬೇಕು ಅಂತ ಹೇಳ್ತಕ್ಕಂಥ ಉದ್ಗಾರವನ್ನು ಮಾಡ್ತಾ ಇದ್ರು. ಹೋಗೋಕ್ಕೆ ಮಾತ್ರ ಸಾಧ್ಯವೇ ಆಗಲಿಲ್ಲ ಅವ್ರ ಕೈಯಲ್ಲಿ. ಅದಕ್ಕೆ ಸುತ್ತಮುತ್ತ ಇರತಕ್ಕಂತಹ ಜನ ಆಧ್ಯಾತ್ಮಿಕತೆಯನ್ನ ಅನುಭವಿಸಬೇಕು, ದೇವರ ಕಡೆಗೆ ಹೋಗೋದಕ್ಕೆ ದಾರಿ ತೋರ್ಬೇಕು, ಯಾರಾದರೂ ತೋರ್ಬೇಕು, ನಾವು ಹೋಗಬೇಕು, ದೇವರು ಕಾಣಬೇಕು, ಭಗವದ್ ಆನಂದವನ್ನು ಅನುಭವಿಸಬೇಕು, ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸಬೇಕು. ಈ ಜೀವನದಲ್ಲಿ, ಈ ಲೌಕಿಕ ಜೀವನದಲ್ಲಿ ಬೆದ್ದಿದ್ದೇವೆ, ನೊಂದಿದ್ದೇವೆ, ನರಳತಾ ಇದ್ದೇವೆ ಅಂತ ಹೇಳ್ತಕ್ಕಂಥ ಒಂದು ಕೂಗು ಎಲ್ಲ ಕಡೆಯಿಂದ ಕೂಡ, ಆಕ್ರಂದನ ಅಂತ ಹೇಳ್ತಕ್ಕಂಥ ಎಲ್ಲ ಕಡೆಯಿಂದ ಬಂದದ್ರಿಂದ ಹತ್ತಾರು ಕಡೆಯಿಂದ ಅವ್ರನ್ನ ಆಹ್ವಾನಿಸ್ತಕ್ಕಂಥ ಆಹ್ವಾನ ಪತ್ರಿಕೆಗಳು ಬರ್ತಾ ಇದ್ದರಿಂದ ಸ್ವಾಮಿ ವಿವೇಕಾನಂದರಿಗೆ ಏಕಾಂತಕ್ಕೆ ಕೊನೆಗೂ ಕೂಡ ಹೋಗಕ್ಕೆ ಸಾಧ್ಯವಾಗಲಿಲ್ಲ. ಮಧ್ಯೆ ಮಧ್ಯೆ ಅವರು ತಮ್ಮ ಶೇಷರನ್ನ ಕರ್ಕೊಂಡು ಮಾಯಾವತಿಗೋ ಅಲ್ಬೋರಕ್ಕೋ ಇತ್ಯಾದಿ ಹೋಗಿ ಬಂದದ್ದುಂಟು. ಕೆಲವು ದಿನದ ಮಟ್ಟಿಗೆ ಅಲ್ಲಿ ಇದ್ದುದ್ದುಂಟು. ಆದರೆ ಒಂದೇ ಸಲಕ್ಕೆ ಹೋಗಿ ಏಕಾಂತದಲ್ಲಿ ಇದ್ದುಕೊಂಡು ಸಮಾಧಿ ಮಗ್ನರಾಗಿರೋಣ ಅಂತ ಹೇಳಿದ್ರೆ ಕೊನೆವರೆಗೂ ಸಾಧ್ಯವಾಗಲಿಲ್ಲ. ಶ್ರೀರಾಮಕೃಷ್ಣ ಬಿಡಲಿಲ್ಲ. ಅದಕ್ಕೆ ಅಂತಂದ್ರೆ ಶ್ರೀರಾಮಕೃಷ್ಣ ನಿನಗೆ ಯಾವ ಒಂದು ಸಮಾಧಿಯ ಅನುಭವ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಕೀಲಿ ಕೈ ನನ್ನ ಹತ್ರ ಇದೆ, ಅದನ್ನು ಬೀಗ ಹಾಕಿ ಇಡಲಾಗಿದೆ, ಪುನಃ ನಿನಗೆ ಆ ಬಗೆಯ ಅನುಭವ ಇಷ್ಟು ಬೇಗ ಬರಲಾರದು. ನೀನು ಜಗನ್ಮಾತೆಯ ಕಾರ್ಯವನ್ನು ಮಾಡಿದ ಮೇಲೆ ಜಗತ್ತಿನ ಜನರೆಲ್ಲರಿಗೂ ಕೂಡ ಬೋಧನೆಯನ್ನು ಮಾಡೋದು ಮುಗಿದ ಮೇಲೆ ಮಾತ್ರವೇ ನಿನಗಂತ ಒಂದು ಸ್ಥಿತಿ ಬರ್ತದೆ ಅಂತ. ಯಾತಕ್ಕೋಸ್ಕರ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಸನ್ಯಾಸಿಗಳಿಗೆ ಸಾಧುಗಳಿಗೆ ಏನು ಬೇಕಾಗಿದೆ ಅಂತ ಹೇಳಿದ್ರೆ, ಅವ್ರ ಪಾಡಿ ಅವರು ಇದ್ದುಕೊಂಡು ಸಾಧನೆ ಮಾಡೋದಕ್ಕೆ, ಅವರ ಆನಂದದಲ್ಲಿ ಅವರಿರೋದಕ್ಕೆ ಅವಕಾಶ ಬೇಕಾಗಿದೆ. ಅಥವಾ ಇನ್ನೂ ಏನು ಬೇಕಾಗಿದೆ ಅಂತ ಹೇಳಿದ್ರೆ, ಕೇವಲ ಆಧ್ಯಾತ್ಮಿಕ ವಿಚಾರ ಮಾತ್ರ ಮಾತಾಡತಕ್ಕಂತಹ ಭಕ್ತರು, ಇನ್ಯಾವುದೇ ಬಗೆಯ ನಮ್ಮ ಮಗಳಿಗೆ ಮದುವೆ ಆಗಲಿಲ್ಲ, ನಮ್ಮ ಮಗನಿಗೆ ವಾಸಿ ಆಗಬೇಕು ಅಂತ ಅದೊಂದು ಕಾಯಿಲೆ ಆಯಿತು, ಇಂಥದ್ದೊಂದು ಕಾಯಿಲೆ ಆಯಿತು, ಲಾಭ ಇಲ್ಲ, ಲಾಭ ಆಯಿತು, ನಷ್ಟ ಆಯಿತು, ಉದ್ಯೋಗ ಸಿಗಲಿಲ್ಲ, ಇಂಥದ್ದು ಉದ್ಯೋಗ ನೀವು ಕೊಡಿಸ್ಬೇಕು ಅಂತ ಹೇಳ್ತಕ್ಕಂಥ ಈ ಒಂದು ಹಲವಾರು ಬೇಡಿಕೆಗಳನ್ನೆಲ್ಲ ಇಟ್ಕೊಂಡು ಬರತಕ್ಕಂಥವ್ರ ಸಖ್ಯ ಇತ್ತು ಅಂತ ಹೇಳಿದ್ರೆ ಸನ್ಯಾಸಿ ಸುಸ್. ಯಾಕೆಂತ ಹೇಳಿದ್ರೆ ಅವ್ರು ಅಂಥದ್ದೇನು ಮಾಡಕ್ ಬರೋದಿಲ್ಲ ಅವ್ರ ಕೈನಲ್ಲಿ. ಏನೋ ಒಂದು ಸ್ವಲ್ಪ ವಿಭೂತಿ ಕೊಟ್ಟು, ಆತ ಏನೋ ಒಂದು ಪ್ರಸಾದ ಕೊಟ್ಟು, ಅವನಿಗೆ ಉದ್ಯೋಗ ಬರ್ಸೋದು, ಇವ್ರಿಗೆ ಕಾಯಿಲೆ ಹೋಗಿಸುವಂತಹದ್ದು, ಇದೇನೋ ಅವ್ರ ಕೆಲಸ ಸಾಧ್ಯವಿಲ್ಲ. ಆದ್ರೆ ಜನಗೆ ಏನ್ ಬೇಕಪ್ಪ ಅಂದ್ರೆ, ನೋವು ಹೊತ್ತಿರ್ತಕ್ಕಂಥ ಬಹಳ ಸತ್ಯ, ನಾನೇನು ಅಲ್ಲ ಅಂತ ಹೇಳುದಿಲ್ಲ, ಅವರೆಲ್ಲ ಕೇಳಿದ ತಕ್ಷಣ ನಾನು ಅವ್ರನ್ನೇನು ತಮಾಷೆ ಮಾಡುದಿಲ್ಲ. ಯಾರಿಗಿದ್ರೆ ನೋವು ಬರಲಿ, ನೋವು ಬಂದ ತಕ್ಷಣ ಅದನ್ನು ಹೋಗಲಾಡಿಸ್ಕೊಳ್ಳೋದು ಹೇಗೆ ಅಂತ ಇರತಕ್ಕಂಥ ಒಂದು ಚಡಪಡಿಕೆ ಪ್ರತಿಯೊಬ್ಬರಿಗೂ ಕೂಡ ಬಂದೇ ಬರ್ತದೆ. ಅದಕ್ಕೋಸ್ಕರ ನಾನು ಕೂಡ ದೇವರು ಒಳ್ಳೇದು ಮಾಡಲಿ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿ, ಅಲ್ಲೆಲ್ಲ ಅವ್ರು ಒದಗಿಸ್ಕೊಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿ ಅವರಿಗೆ ಒಂಚೂರು ಕೈಯಲ್ಲಿ ಪ್ರಸಾದ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ಹೇಳೋದು ಉಂಟು. ಯಾತಕ್ಕೆ ತಿಳಿದ್ರೆ ಅಷ್ಟೊಳಗೆ ಅವ್ರಿಗೆ ತೃಪ್ತಿ ಆಗ್ತದಲ್ಲ, ಇನ್ನೇನು ದೊಡ್ಡ ದೊಡ್ಡ ಆಧ್ಯಾತ್ಮಿಕತೆಗೆ ಏನು ಅವ್ರ ಕೈ ಹಾಕಲಿಲ್ವಲ್ಲ, ಚೂರು ಪ್ರಸಾದ ತಗೊಳ್ಳಿ ಅಂತ ಕೊಟ್ಟು ಅವ್ರು ಸಮಾಧಾನ ಮಾಡಿ ಕಳಿಸ್ತೀನಿ. ಯಾಕಂತಂದ್ರೆ ಅವರು ಕೂಡ ಬೇಕಲ್ಲ, ನಾಳೆ ದಿವಸ ಈ ಒಂದು ನೋವಿನಿಂದ ಪಾರಾದ ಮೇಲೆ ತಾನೇ ಆ ಒಂದು ಆನಂದಕ್ಕೆ ಅವ್ರು ಬರೋದು. ಅದಕ್ಕೋಸ್ಕರ ಯಾವುದನ್ನು ಕೂಡ ಕಡೆಗಣಿಸೋದಕ್ಕೆ ಆಗುದಿಲ್ಲ, ನಾನು ಯಾರನ್ನು ಕೂಡ ಕಡೆಗಣಿಸೋದಕ್ಕೆ ಸಾಧ್ಯವೇ ಇಲ್ಲ, ಪ್ರತಿಯೊಬ್ಬರು ಕೂಡ ನಾನು ಗಮನ ಕೊಡಬೇಕು ಅಂತ ನನ್ನ ಆಸೆ. ಅದಕ್ಕೋಸ್ಕರ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇರ್ತೀನಿ, ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ವಿಶೇಷವಾದಂತಹ ಪ್ರಾರ್ಥನೆ. ಏಕಾಂತ ಸಿಕ್ತು ಅಂತ ಹೇಳಿದ್ರೆ, ನನ್ನ ರೂಮ್ ಒಳಗೆ ಹೋಯ್ತು ಅಂತ ಹೇಳಿದ್ರೆ, ನಾನು ಯಾರ್ಯಾರು ನನ್ನ ಸಂಪರ್ಕಕ್ಕೆ ಬಂದಿದ್ದ, ಯಾರೋ ಸಂಪರ್ಕಕ್ಕೆ ಬರಲಿಲ್ವೋ, ದೂರದಲ್ಲಿದ್ದಾರೋ ಹತ್ತಿರದಲ್ಲಿದ್ದಾರೋ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ, ಅವರ ನೋವು ಅಂತ ಹೇಳ್ತಕ್ಕಂಥ ಅದು ಹೊರಟೋಗ್ಲಿ, ಶಾರೀರಿಕವಾದಂತಹ ನೋವು ಹೊರಟೋಗ್ಲಿ, ಮಾನಸಿಕವಾದಂತಹ ನೋವು ಹೊರಟೋಗ್ಲಿ, ಪ್ರತಿಯೊಬ್ಬರು ಕೂಡ ಶಾಂತಿಯನ್ನು ಅನುಭವಿಸುವಂತಾಗಲಿ, ಹೇ ಭಗವಂತ ನಿನ್ನನ್ನು ಕರೆಯುವಂತೆ ಆಗಲಿ, ನಿನ್ನ ದಿವ್ಯಾನಂದವನ್ನು ಅನುಭವಿಸುವಂತಹ ಶಕ್ತಿ ಅವರಿಗೂ ಕೂಡ ಕರುಣಿಸು, ಅವರನ್ನು ವಂಚಿತರನ್ನಾಗಿ ಮಾಡಬೇಡ ಅಂತ ಹೇಳ್ತಕ್ಕಂಥ ಆ ಪ್ರಾರ್ಥನೆ ಅಂತ ಹೇಳ್ತಕ್ಕಂಥ ಅದು ದಾರಿಯಲ್ಲಿ ನಡೆಯುವಾಗಲೂ ಕೂಡ ಇದ್ದೇ ಇರುತ್ತದೆ, ಏಕಾಂತದಲ್ಲಿ ಸಿಕ್ಕಿದಾಗಲೂ ಕೂಡ ಇದ್ದೇ ಇರುತ್ತದೆ. ಇದೆಲ್ಲ ನಾನು ರಹಸ್ಯವಾದ ಮಾತು ಕೆಲವೆಲ್ಲ ಹೇಳ್ತಾ, ವೈಯಕ್ತಿಕವಾದ ಮಾತು ಕೆಲವೆಲ್ಲ ಹೇಳ್ತಾ ಇದ್ದೇನೆ. ಯಾತಕ್ಕೆ ಅಂತ ಹೇಳಿದ್ರೆ, ಸನ್ಯಾಸ ಜೀವನ ಅಂತ ಹೇಳ್ತಕ್ಕಂಥ ಅದು ಸ್ವಾರ್ಥಕ್ಕಾಗಿ ಅಲ್ಲವೇ ಅಲ್ಲ, ಅದು ಸಕಲರಿಗಾಗಿ, ಅದಕ್ಕನುಸಾರವಾಗಿ ನಾನು ಇರಬೇಕು ಅಂತ ಹೇಳ್ತಕ್ಕಂಥ ಆ ದೃಷ್ಟಿಯಿಂದ, ಹೇ ರಾಮಕೃಷ್ಣ, ಕೇವಲ ನನಗೇನು ಕೊಡ್ತೀವೋ ಬಿಡ್ತೀವೋ ಅದು ನನಗೆ ಮುಖ್ಯ ಅಲ್ಲ, ನಮ್ಮ ಬಳಿಗೆ ಬರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಏನೇನು ಅನುಭವ ಅನುಕೂಲ ಅವರಿಗೆ ಬೇಕೋ ಅದನ್ನೆಲ್ಲ ನೀನು ಒದಗಿಸಿಕೊಡಲೇಬೇಕು, ಇಲ್ಲದ್ರೆ ನಾನು ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಹಠ ಅವರೊಂದಿಗೆ ಮಾಡ್ತಾ ಇರ್ತದೆ, ಜಗಳ ಆಡ್ತಾ ಇರೋದು ಮನಸ್ಸಿನಲ್ಲೇ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಒಂದು ಪೈಸೆದ ಏನಾದ್ರು ತಗೊಂಡು ಬಾ ನೋಡಿ, ಇದೇನೆ ನಮ್ಮ ಕಷ್ಟ. ಶಂಕರಾಚಾರ್ಯರು ಭಿಕ್ಷೆಗಾಗಿ ಹೋಗುವಂತಹದ್ದಿದ್ದೇ ಇತ್ತು. ಸನ್ಯಾಸಿಯವರು ಒಂದು ಮನೆ ಮುಂದೆ ನಿಂತರು, ನಾರಾಯಣ ಹರಿ ಅಂತ ಹೇಳಿದರು. ಮನೆ ಆಕೆ ಬಂದು, ಆಕೆಗೂ ಒಂದೇ ಸೀರೆ, ಬಡತನ ಅಂತ ಹೇಳ್ತಕ್ಕಂಥದ್ದು ಸುರಿತಾ ಇದೆ ಅಲ್ಲಿ. ತಾವು ಬಂದಿದ್ದೀರಿ, ಪರಮಾತ್ಮ ಸ್ವರೂಪಿಗಳು, ಆದರೆ ನಿಮ್ಗೆ ಕೊಡೋದಕ್ಕೆ ನನ್ನ ಕೈನಲ್ಲಿ ಏನೇನೂ ಇಲ್ಲ ಅಂದ್ರೆ ಏನೇನೂ ಇಲ್ಲ, ಒಂದು ಕಾಳು ಅಕ್ಕಿ ಕೂಡ ಇಲ್ಲ, ದಿನಗಟ್ಟಲೆ ಉಪವಾಸವೇ, ಉಪವಾಸ ವ್ರತ ಅಂತ ಹೇಳ್ತಕ್ಕಂಥದ್ದು ಸಿದ್ಧಿಸಿತ್ತು ಅವಳಿಗೆ. ಏನೂ ಇಲ್ಲ, ನಾನೇನು ಕೊಡಲಿ, ಆದರೆ ನೀವು ಪರಮಾತ್ಮ ಸ್ವರೂಪಿಗಳು, ನೀವೇನಾದ್ರೂ ಕೊಡಬೇಕು ಅಂತ ಆಸೆ ಆಗುತ್ತೆ, ಬಡವರಿಗೆ ಕೊಡಬೇಕು ಅಂತ ಆಸೆ, ಕೈಲಿಲ್ಲ, ಶ್ರೀಮಂತರಿಗೆ ಕೈಲಿದೆ, ಕೊಡೋಕೆ ಆಸೆ ಇಲ್ಲ. ಆದರೆ ಇವಳು ಹೇಗೆ ಬಡವಳಾಗಿದ್ದಾಳೆ, ಈ ಬಡತನ ದಾರಿದ್ರ್ಯ ಅಂತ ಹೇಳ್ತಕ್ಕಂಥ ಜಾತಕ್ಕೆ ಬಂತು ಅವಳಿಗೆ. ಶಂಕರಾಚಾರ್ಯರು ಮನಸ್ಸನ್ನ ಸಮಾಧಿ ಸ್ಥಿತಿಗೇರಿಸಿ ಏಕತ್ರಗೊಳಿಸಿ ಅವಳ ಜನ್ಮದ ಮರ್ಮವನ್ನ ಅರಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಹಿಂದಿನ ಜನ್ಮ ಮುಂದೆ ಅದಕ್ಕಿಂತ ಹಿಂದಿನ ಜನ್ಮಕ್ಕೆ ಹೋಗ್ತಾರೆ, ನೋಡ್ತಾರೆ ಜನ್ಮ ಜನ್ಮಗಳಿಂದ ಆಕೆ ಯಾರಿಗೂ ಕೂಡ ಏನನ್ನು ಕೈ ಎತ್ತಿ ಕೊಟ್ಟವಳೇ ಅಲ್ಲ. ಅಂಥ ಒಂದು ಕಡು ಜಿಪುಣತನದ ಪರಿಣಾಮವಾಗಿ ಈ ಜನ್ಮದಲ್ಲಿ ಅವಳಿಗೆ ದಾರಿದ್ರ್ಯ ಬಂದಿದೆ ಅಂತನ್ನೋದನ್ನು ಕಂಡುಕೊಳ್ತಾರೆ. ಇದನ್ನು ಹೇಗಾದರೂ ಮಾಡಿ ಹೋಗಿಸ್ಬೇಕು. ಹೇಗೆ ಹೋಗಿಸ್ಬೇಕು? ತಮ್ಮ ಸಂಕಲ್ಪ ಮಾತ್ರದಿಂದ ಹೋಗಿಸ್ಬಿಡ್ಬಹುದು ಅಲ್ವೇ? ಸತ್ಸಂಕಲ್ಪಿಗಳು ಅವರು ಆಗಲಿ, ಲಕ್ಷ್ಮೀ ದೇವಿ ನಿನಗೆ ಒಲಿಯಲಿ ಅಂತ ಅನುಗ್ರಹ ಮಾಡಬಹುದು, ಬಾಯಿನಲ್ಲಿ ಹೇಳಬಹುದು. ಆದ್ರೆ ಅವರೇನು ಹೇಳಿದ್ರು, ಅಮ್ಮ ನೋಡು, ಒಂದೇನಾದ್ರೂ ಒಂದು ನೆಲ್ಲಿಕಾಯಿ ಆದರೂ ಇದ್ರೆ ತೆಗೆದುಕೊಂಡು ಬಾ. ಅವಳಿಗೆ ಗೊತ್ತು ಒಳಗಡೆ ಏನೂ ಇಲ್ಲ ಅಂತ. ಒಂದು ನೆಲ್ಲಿಕಾಯಿ ಇದ್ರೆ ಅವಳು ಬಿಡ್ತಾಳೇನು, ಹಸಿದ ಹೊಟ್ಟೆ ಅದನ್ನು ಬಾಯಿ ಮೇಲೆ ಹಾಕೊಳ್ತಾಳೆ ಅವಳು. ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತು, ಆದ್ರೆ ಅವ್ರು ಹೇಳಿದ್ದಾರೆ ಮಹಾತ್ಮರು, ಆದ್ರಿಂದ ಹೋಗಿ ನೋಡೋಣ ಅಂತ ಒಳಗಡೆ ಹುಡುಕ್ತಾಳೆ. ಕೊನೆಗೆ ಒಂದು ಒಣ ನೆಲ್ಲಿಕಾಯಿ ಸಿಕ್ತು, ಅದನ್ನೇ ತಂದು ಕೊಡ್ತಾಳೆ. ಯಾಕೆ ಶಂಕರಾಚಾರ್ಯರು ಅದನ್ನೇ ಪ್ರೀತಿಯಿಂದ ಸ್ವೀಕರಿಸಿ ಲಕ್ಷ್ಮೀ ಸ್ತುತಿಯನ್ನು ಮಾಡ್ತಾರೆ. ಪ್ರಸಿದ್ಧವಾದಂತಹ ಲಕ್ಷ್ಮೀ ಸ್ತುತಿ ಅದು. ಸಂತೋಷವನ್ನು ಪಡ್ತಾರೆ ಯಾವಾಗ ಆ ನೆಲ್ಲಿಕಾಯಿ ಅವರ ಕೈಗೆ ಬಂದಾಗ, ಅವಳ ಕೈಯಿಂದ ಇವರ ಕೈಗೆ ಬಂದಾಗ. ಆ ನೆಲ್ಲಿಕಾಯಿ ಯಾತಕ್ಕೆ ಬೇಕಾಗಿತ್ತು ಅದು ಕೇಳಬಾರದು. ಆ ಬಗೆಯ ಕೊಡುವಿಕೆ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ನಡೀಬೇಕಾಗಿತ್ತು. ಆ ಬಗೆಯ ಸ್ವಾರ್ಥ ಛೇದನ ನಡೆಯಬೇಕಾಗಿತ್ತು. ಸ್ವಾರ್ಥ ಇದು ಎಲ್ಲ ಬಗೆಯ ಅನರ್ಥಕ್ಕೆ ಮೂಲ ಕಾರಣ. ಸನ್ಯಾಸಿಗಳು ಕೂಡ ಏನಾದರೂ ಸ್ವಾರ್ಥವನ್ನು ಒಂದು ಕಿಂಚಿತ್ತೇನಾದ್ರೂ ಇಟ್ಕೊಂಡಿದ್ದ ಪಕ್ಷದಲ್ಲಿ ಆಧ್ಯಾತ್ಮದಲ್ಲಿ ಮುಂದುವರಿಯುವುದೇ ಇಲ್ಲ ಅವರು. ಅಲ್ಲಿಯವರೆಗೆ ಇದು ಪ್ರತಿಬಂಧಕ ಸ್ವಾರ್ಥ. ಪ್ರತಿದಿನ ಪ್ರಾರ್ಥನೆ ಮಾಡಿಕೊಳ್ಬೇಕು, ನನ್ನ ಮನಸ್ಸು ವಿಶಾಲವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವಸ್ತರತು ದುರ್ಗಾಣಿ ಸರ್ವೋಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿ ಮಾಪ್ನೋತು ಸರ್ವ ಸರ್ವತ್ರ ನಂದತು ಅಂತನ್ನುವ ಪ್ರಾರ್ಥನೆಯ ಜೊತೆಯಲ್ಲಿ ಸತ್ಕಾರ್ಯವೂ ಕೂಡ. ಒಬ್ಬ ಮನುಷ್ಯನನ್ನಾದರೂ ಕೂಡ ಏನಾದರೂ ಒಂದು ತಿಂಡಿ ಕೊಟ್ಟು, ಏನಾದರೂ ಒಂದು ಸ್ವಲ್ಪ ಊಟ ಕೊಟ್ಟು ಸಂತೋಷ ಪಡಿಸುವಂತಹ ಕಾರ್ಯವನ್ನು ನಾವು ಹಾಕಿಕೊಳ್ಳಬೇಕು. ಅದಕ್ಕೋಸ್ಕರವೇ ಗೋವಿಗೆ ಅನ್ನ ಕೊಡ್ತಕ್ಕಂಥದ್ದು ಮನೆ ಮನೆಗಳಲ್ಲಿ. ಯಾರಾದರೂ ಅತಿಥಿಗಳು ಬಂದರೆ ಪ್ರತಿದಿನ ಯಾರೋ ಒಬ್ಬ ದಾರಿ ಮೇಲೆ ಹೋಗ್ತಕ್ಕಂಥವ್ರನ್ನ ಕರೆದು ಅವರಿಗೆ ಒಂದಿಷ್ಟು ಊಟ ಹಾಕಿ ಕಳಿಸ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಇತ್ತು. ನಗರದಲ್ಲಿ ಅದೆಲ್ಲ ಬಹಳ ಕಷ್ಟ, ಅದೆಲ್ಲ ಮಾಡೋದು ಸಾಧ್ಯವಿಲ್ಲ. ಅದನ್ನು ಬೇರೆ ರೂಪದಲ್ಲಾದರೂ ಕೂಡ ಮಾಡೋದಕ್ಕೆ ಸಾಧ್ಯವಿದೆ. ಅಂತೂ ಶಂಕರಾಚಾರ್ಯರು ಅದನ್ನು ಪಡೆದು ಅವಳಿಗೆ ಆ ಒಂದು ಕನಕ ವೃಷ್ಟಿಯಾಗುವಂತೆ ಅನುಗ್ರಹ ಮಾಡ್ತಾರೆ. ನಿನಗೆ ಶ್ರೇಯಸ್ಸಾಗ್ತದೆ, ಏನಾದರೂ ಸ್ವಲ್ಪ ತೆಗೆದುಕೊಂಡು ಬಾ, ನಿನಗೆ ಅದರಿಂದ ಶ್ರೇಯಸ್ಸಾಗ್ತದೆ ಅಂತನು ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಇದನ್ನು ನಾನು ಒತ್ತಿ ಒತ್ತಿ ಹೇಳೋದು ಯಾತಕ್ಕೆ ಅಂತ ಹೇಳಿದ್ರೆ, ನನಗೇನೋ ಬೇಕಾಗಿದೆ ಅಂತ ಖಂಡಿತ ಭಾವಿಸಬೇಡಿ. ನನಗೆ ಈಗ ಸಾಕಾಗ್ತಾ ಇದೆ, ಸಾಕು ಅನಿಸ್ತಾ ಇದೆ. ಯಾತಕ್ಕೆ ಅದನ್ನು ನಾನು ಹಂಚಬೇಕು? ಅದನ್ನ ನೀವೇ ಅದನ್ನು ಹಂಚಿ, ಯಾರ್ಯಾರಿಗೆ ಕೊಡಬೇಕು ಅದನ್ನು ನೀವೇ ಕೊಟ್ಕೊಳ್ಳಿ, ನನ್ನ ಮೂಲಕ ಏನು ಕೊಡಿಸಬೇಕಾಗಿಲ್ಲ ಅಂತ ಹೇಳ್ತಕ್ಕಂತಹ ಸ್ಥಿತಿಗೆ ನಾನು ಬರ್ತಾ ಇದ್ದೇನೆ. ಬರ್ತಾ ಬರ್ತಾ ಬರ್ತಾ ನನ್ನಲ್ಲೂ ಕೂಡ ಉತ್ಕ್ರಾಂತಿ ಆಗ್ತಾ ಇದೆ. ಮುಂದೆ ನಾನು ಯಾವ ರೀತಿಯಲ್ಲಿ ಹೋಗ್ತೇನೋ ನನಗೆ ಗೊತ್ತಿಲ್ಲ ಅನ್ನೋಷ್ಟರ ಮಟ್ಟಿಗೆ ಅದು ಹೋಗ್ತಾ ಇದೆ. ಅದು ಸತ್ಕಾರ್ಯ ಅಂತೂ ಆಗಲೇಬೇಕಾಗಿದೆ ಪ್ರತಿಯೊಬ್ಬರಿಂದಲೂ ಕೂಡ. ಇಲ್ಲಿ ಶ್ರೀರಾಮಕೃಷ್ಣ ಅದನ್ನು ಹೇಳ್ತಾ ಇದ್ದಾರೆ. ಬಳಿಕ ಇನ್ನೊಂದು ಮಾತು ಹೇಳ್ತಾರೆ, ಜ್ಞಾನ ಭಕ್ತಿ ಎರಡು ಪಥಗಳೇ. ಭಕ್ತಿ ಮಾರ್ಗದಲ್ಲಿ ಸ್ವಲ್ಪ ಹೆಚ್ಚು ಬಾಹ್ಯ ಶುದ್ಧಿ ಬೇಕು. ಜ್ಞಾನ ಮಾರ್ಗ ಅವಲಂಬಿ ಬಾಹ್ಯ ಶುದ್ಧಿಯ ವಿಷಯದಲ್ಲಿ ಸ್ವಲ್ಪ ತಪ್ಪಿದರೂ ಅದು ಜ್ಞಾನಾಗ್ನಿಯಲ್ಲಿ ಭಸ್ಮವಾಗಿ ಬಿಡುತ್ತದೆ. ಸುಮ್ಮನೆ ಧಗಧಗಿಸಿ ಉರಿಯುವ ಬೆಂಕಿಯಲ್ಲಿ ಬಾಳೆಯ ಮರವನ್ನು ಬಿಸುಟರೂ ಅದು ಸುಟ್ಟು ಭಸ್ಮವಾಗಿ ಬಿಡುತ್ತದೆ ಅಂತ. ಭಕ್ತಿಯ ಮೂಲಕ ನಾವು ಭಗವಂತನನ್ನು ಪ್ರಾರ್ಥಿಸಬೇಕಾದ್ರೆ ಮೊದಲು ಸ್ವಲ್ಪ ಶಿಷ್ಟಾಚಾರಗಳನ್ನ ಅನುಸರಿಸಬೇಕಾಗುತ್ತದೆ. ಬಾಹ್ಯ ಶುದ್ಧಿಯ ಕಡೆಗೆ ಗಮನ ಕೊಡಬೇಕಾಗುತ್ತದೆ. ಅದಕ್ಕೆ ಶ್ರೀಮಾತೆ ಶಾರದಾದೇವಿಯವರ ಜೀವನವನ್ನು ವಿವರಿಸುವಂತಹ ಶ್ರೀ ಶಾರದಾದೇವಿ ಜೀವನ ಗಂಗಾದಲ್ಲಿ ತುಂಬಾ ಸುಂದರವಾದಂತಹ ಎಚ್ಚರಿಕೆಯ ನುಡಿಗಳು ನಮಗೆ ಸಿಗುತ್ತವೆ. ಆದರೆ ಜ್ಞಾನಿಗಳ ವಿಷಯದಲ್ಲಿ ಹಾಗಲ್ಲ. ಜ್ಞಾನ ಅದು ಪವಿತ್ರವಾದದ್ದು. ಭವಿ ಅಂದ್ರೆ ಪಾಪ, ತ್ರ ಅಂದ್ರೆ ಬಿಡಿಸುವಂತಹದ್ದು, ಪಾಪದಿಂದ ಬಿಡಿಸುವಂತಹದ್ದು, ಪಾಪದಿಂದ ದಾಟಿಸುವಂತಹದ್ದು ಅದು ಪವಿತ್ರ. ಜ್ಞಾನ ಅಂತಿರ್ತಕ್ಕಂತಹದ್ದು ಅಗ್ನಿ ಸಮಾನವಾದದ್ದು. ಅಗ್ನಿ ಹೇಗೆ ಪ್ರತಿಯೊಂದನ್ನು ಸುಟ್ಟು ಶುದ್ಧಗೊಳಿಸ್ತದೋ ಅದೇ ರೀತಿಯಲ್ಲಿ ಜ್ಞಾನ ಅಂತ ಹೇಳ್ತಕ್ಕಂತಹದ್ದು ಪ್ರತಿಯೊಂದನ್ನು ಶುದ್ಧಗೊಳಿಸ್ತದೆ. ಆದ್ರಿಂದ ಜ್ಞಾನ ಮಾರ್ಗ ಅತ್ಯಂತ ಶ್ರೇಷ್ಠ. ಯಾವ ದೃಷ್ಟಿಯಿಂದ? ಈ ದೃಷ್ಟಿಯಿಂದ. ಆದರೆ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಇನ್ನೊಂದು ಮಾತು ಹೇಳ್ತಾರೆ, ಜ್ಞಾನಿಗಳ ಮಾರ್ಗ ವಿಚಾರ ಮಾರ್ಗ, ವಿಚಾರ ಮಾಡ್ತಾ ಮಾಡ್ತಾ ಒಮ್ಮೊಮ್ಮೆ ನಾಸ್ತಿಕ ಭಾವ ಬಂದು ಬಿಡಬಹುದು. ಅದೊಂದು ಅಪಾಯ ಇದೆ ಅಲ್ಲಿ ಜ್ಞಾನ ಮಾರ್ಗದಲ್ಲಿ. ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ನಿಜವಾಗಿ ವ್ಯಾಕುಲನಾಗಿರತಕ್ಕಂತಹ ಭಕ್ತನ ಹೃದಯವನ್ನ ನಾಸ್ತಿಕ ಭಾವನೆಗಳು ಒಂದು ವೇಳೆ ಹೊಕ್ಕರೂ ಆತ ಭಗವತ್ ಚಿಂತನೆ ಮಾಡುವುದನ್ನು ಬಿಡುವುದಿಲ್ಲ. ಯಾವ ರೈತನ ತಂದೆ ತಾತ ಮುತ್ತಾತ ಆರಂಭ ಕೆಲಸ ಮಾಡಿಕೊಂಡು ಬಂದಿದ್ದಾರೋ, ವ್ಯವಸಾಯ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೋ, ಆತ ಒಂದು ವರ್ಷ ಅನಾವೃಷ್ಟಿ ಆಗಿಬಿಡ್ತು ಅಂತ ಆರಂಭ ಕೆಲಸವನ್ನೇ ಬಿಟ್ಟು ಬಿಡೋದಿಲ್ಲ. ಈ ಭಕ್ತಿಯ ಯೋಗವನ್ನು ಅನುಸರಿಸುವವನು ಒಂದು ವೇಳೆ ಭಗವಂತನ ಸಾಕ್ಷಾತ್ಕಾರ ಆಗುವ ಸ್ವಲ್ಪ ತಡವಾಯಿತು ಅಂದ ಮಾತ್ರಕ್ಕೆ ಭಗವಂತನ ಕೈ ಬಿಡೋದಿಲ್ಲ ಅಂತ ಹೇಳೋದಕ್ಕೋಸ್ಕರ ವಂಶ ಪಾರಂಪರ್ಯದಿಂದ ಬೇಸಾಯದ ಕೆಲಸ ಮಾಡಿಕೊಂಡು ಬರ್ತಕ್ಕಂಥವನು ಒಂದು ವೇಳೆ ಒಂದು ವರ್ಷ ಅನಾವೃಷ್ಟಿ ಆಯಿತು ಅಂದ ಮಾತ್ರಕ್ಕೆ ತನ್ನ ಬೇಸಾಯದ ಕೆಲಸಕ್ಕೆ ತಿಲಾಂಜಲಿಯನ್ನು ಕೊಡೋದಿಲ್ಲ ಅಂತ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಆದರೆ ಜ್ಞಾನಿಯಾದವನು ಇದ್ದಕ್ಕಿದ್ದಂತೆ ನಾಸ್ತಿಕನಾಗಿ ಕೆಲವು ಕಾಲ ಅವನು ಸಾಧನೆಯನ್ನೇ ಬಿಟ್ಟು ಬಿಡುವ ಸಂದರ್ಭ ಇದೆ ಅಂತನೋ ಮಾತನ್ನ ಹೇಳ್ತಾರೆ. ಬಳಿಕ ಶ್ರೀರಾಮಕೃಷ್ಣರು ಚಾಪೆಯ ಮೇಲೆ ಒಂದು ದಿಂಬ ಹಾಕಿಕೊಂಡು ಅಲ್ಲಿ ಮಲಗಿಕೊಂಡು ಮಾತನ್ನ ಮುಂದುವರಿಸ್ತಾ ಇದ್ದಾರೆ. ಅವರು ಮಾಸ್ಟರ್ ಮಹಾಶಯನಿಗೆ ಹೇಳ್ತಾ ಇದ್ದಾರೆ, ನನ್ನ ಕಾಲು ಸ್ವಲ್ಪ ನೋಯ್ತಾ ಇದೆ, ಅವುಗಳ ಮೇಲೆ ಸ್ವಲ್ಪ ಕೈ ಆಡಿಸ್ತೀಯಾ? ಮಾಸ್ಟರ್ ಮಹಾಶಯ ಈ ಮಾತನ್ನು ಕೇಳಿ ತನ್ನ ವಾಕ್ಯವನ್ನು ಬರಿತಾ ಇದ್ದಾನೆ. ಪರಮ ದಯಾಳುಗಳಾದ ಪರಮಹಂಸರು ತಮ್ಮ ಶಿಷ್ಯನಿಗೆ ತಮ್ಮ ಪಾದ ಸೇವೆ ಮಾಡಲು ಈ ರೀತಿಯಾದ ಒಂದು ಸದವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅಂತ. ಅಹೈತುಕ ಕೃಪಾ ಸಿಂಧು ಅಂತ, ಯಾವುದೇ ಕಾರಣವಿಲ್ಲದಿದ್ದರೂ ಕೂಡ ಕೃಪೆ ಮಾಡತಕ್ಕಂತಹದ್ದು ಆ ಕರುಣಾಮಯರಾದಂತಹ ಅವತಾರ ಪುರುಷರ ಒಂದು ಮೂಲವಾದಂತಹ ಮುಖ್ಯವಾದಂತಹ ಗುಣ. ಅವರು ತಾವಾಗಿಯೇ ಅಂತ ಒಂದು ಅವಕಾಶವನ್ನ ಒದಗಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಸುತ್ತಮುತ್ತ ಬೇರೆ ಯಾರು ಇಲ್ಲ. ಅದನ್ನು ನೋಡಿಕೊಂಡು ಇವನೊಬ್ಬನೇ ಇದ್ದಾನೆ, ಆಗ್ಲಿ ಇವನು ನನ್ನ ಜೊತೆಲೇ ಇದ್ಕೊಂಡು ನನಗೆ ಹೊಂದಿಕೊಂಡಿದ್ದಾನೆ ಅಂತನು ಮಾತನ್ನೆಲ್ಲ ಗ್ರಹಿಸಿಕೊಂಡು ಅವನ ಭಕ್ತಿ ಭಾವವನ್ನು ಗ್ರಹಿಸಿಕೊಂಡು ಅವನ ಆತ್ಮೀಯ ವಿಶ್ವಾಸವನ್ನು ಗ್ರಹಿಸಿಕೊಂಡು ಅವನ ಮೇಲೆ ಒಂದಿಷ್ಟು ಅನುಗ್ರಹ ಆ ಪಾದಸ್ಪರ್ಶವನ್ನು ಮಾಡ್ತಾ ಮಾಡ್ತಾ ಆಧ್ಯಾತ್ಮಿಕತೆಯನ್ನ ಅವನ ಕಡೆಗೆ ಹರಿಸಬಲ್ಲಂತಹ ಸಾಮರ್ಥ್ಯ ಅವರದ್ದು. ಹೇಗೆ ಶಂಕರಾಚಾರ್ಯರು ಒಂದು ನೆಲ್ಲಿಕಾಯಿಯನ್ನು ದಾನವಾಗಿ ಪಡೆದು ಅನುಗ್ರಹವನ್ನ ಮಹತ್ತಾದಂತಹ ಅನುಗ್ರಹವನ್ನು ಮಾಡಿದ್ರು, ಹಾಗೆ ತಮ್ಮ ಕಾಲನ್ನು ಸ್ವಲ್ಪ ಸಿಕ್ಕಿದ ಶಾಸ್ತ್ರವನ್ನು ಮಾಡಿದಾಗ ಮಾಡಿಸ್ಕೊಂಡು ಅವರಿಗೆ ಅನುಗ್ರಹ ಮಾಡಬೇಕು ಅಂತ. ಮಾಸ್ಟರ್ ಮಾಷಿಯ ಕೊನೆಗೆ ಅತ್ಯಂತ ಅದ್ಭುತವಾದಂತಹ ಆಧ್ಯಾತ್ಮಿಕ ಅನುಭವವನ್ನು ಪಡೆದು ದೊಡ್ಡ ಋಷಿಯೋಪಾಧಿಯಲ್ಲಾಗಿ ಶರೀರವನ್ನು ತ್ಯಾಗ ಮಾಡ್ತಾನು. ಅಂತಹ ಒಂದು ದಿವ್ಯವಾದಂತಹ ಜೀವನವಾಗಿ ಅವನದ್ದು ರೂಪುಗೊಳ್ಳುತ್ತದೆ. ಅದೆಲ್ಲ ಶ್ರೀರಾಮಕೃಷ್ಣ ವಿಶೇಷವಾದಂತಹ ಕೃಪಾಶೀರ್ವಾದದ ಫಲ. ಹೀಗೆ ನಾವು ನಂಬಿದ ಭಗವಂತ ನಮ್ಮನ್ನ ಖಂಡಿತ ಕೈ ಬಿಡೋದಿಲ್ಲ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗ್ತದೆ ಮತ್ತು ಭಾವನೆಯನ್ನ ಅವನ ಕಡೆಗೆ ಹರಿಸ್ತಾ ಇರಬೇಕಾಗ್ತದೆ. ನಮ್ಮ ಮನಸ್ಸನ್ನು ಸುಮ್ಮನೆ ಅಲ್ಲಿ ಇಲ್ಲಿ ಹರಿಸಿ ಕೊಚ್ಚಿಯಲ್ಲೆಲ್ಲ ಹರಿಸಿ ಕೊಳಕು ಮಾಡಿಕೊಳ್ಳೋದಕ್ಕಿಂತ ಯಾವ ಇತರ ವ್ಯಕ್ತಿಗಳೇ ಆಗಲಿ, ವಿಷಯಗಳೇ ಆಗಲಿ, ವಸ್ತುಗಳೇ ಆಗಲಿ, ಅವುಗಳನ್ನೆಲ್ಲ ನೀವು ಮುಖ್ಯ ಅಂತ ತಿಳಿದ್ಬಿಟ್ರೆ ಸಾಕು, ನಾವು ನಮ್ಮ ಎಷ್ಟೋ ಶ್ರೇಷ್ಠವಾದ ಅಂಶಗಳನ್ನು ಕಳೆದುಕೊಂಡು ಬಿಟ್ಟು ಅಂತ ಅರ್ಥ. ನಮ್ಮ ಮನಸ್ಸನ್ನು ಮಾತ್ರ ಭಗವಂತನ ಕಡೆ ಕೊಟ್ಟು ಲೋಕದ ಎಲ್ಲ ವ್ಯವಹಾರಗಳಲ್ಲೂ ತೊಡಗಿರೋಣ. ಸಂಸಾರಿಗಳಾದವರು, ಗೃಹಸ್ಥರಾದವರು ಲೋಕದ ವ್ಯವಹಾರ ಯಾವುದನ್ನು ಕೂಡ ಬಿಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಮನಸ್ಸನ್ನು ಮಾತ್ರ ಅಲ್ಲಿ ಕೊಟ್ಟಿರಬೇಕು. ಇದು ಬಹಳ ಮುಖ್ಯ. ಅದನ್ನು ಅವನು ಗ್ರಹಿಸ್ತಾನೆ. ಮನಸ್ಸನ್ನು ಓದಬಲ್ಲಂತವನು ಶ್ರೀರಾಮಕೃಷ್ಣ ಭಗವಂತ. ಇದನ್ನ ನಾವು ನೆನಪಿಟ್ಕೊಂಡಿರಬೇಕು. ಅದನ್ನೇ ಶ್ರೀರಾಮಕೃಷ್ಣರಲ್ಲಿ ಹೇಳ್ತಾ ಇದ್ದಾರೆ ಮತ್ತು ಅವರಾಗಿಯೇ ಅನುಗ್ರಹ ಮಾಡ್ತಾರೆ. ನಾವು ಮಾಡಬೇಕಾದನ್ನ ಮಾಡಿದ್ರೆ ಅವರು ಮಾಡಬೇಕಾದನ್ನ ಬಿಡ್ತಾರೇನು? ಮಾಡದೆ. ಇದು ಬಹಳ ಮುಖ್ಯವಾದಂತಹ ಅಂಶ. ನಾವು ಕೊಡಬೇಕಾದದನ್ನು ಕೊಡದೆ, ನಾವು ಮಾಡಬೇಕಾದನ್ನು ಮಾಡದೆ, ಪಡೆಯಬೇಕಾದನ್ನು ಪಡೆಯೋದಕ್ಕೆ ನಮಗೆ ಅರ್ಹತೆ ಹೇಗೆ ಬರುತ್ತೆ? ಆದ್ರಿಂದ ಮುಚ್ಚು ಮರೆ ಇಲ್ಲದೆ ಕನಿಷ್ಠ ಪಕ್ಷ ದೇವರ ವಿಷಯದಲ್ಲಿ, ದೇವರಿಗೆ ಸಂಬಂಧಪಟ್ಟಂತ ಅವರ ವಿಷಯದಲ್ಲಿ ಮುಚ್ಚು ಮರೆ ಇಲ್ಲದಂತೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುತ್ತೋ ಹೇಳಿದ್ರೆ ಖಂಡಿತವಾಗಿ ನಾವು ಪಾವನರಾಗೋದರಲ್ಲಿ ಸಂದೇಹವೇ ಇಲ್ಲ. ಇಂತೆ ಈ ಎಲ್ಲ ಮಾತುಗಳು ಶ್ರೀರಾಮಕೃಷ್ಣರು ಅನುಗ್ರಹ ಮಾಡಿದ್ರಿಂದ ಏನು ಹೇಳೋದಕ್ಕೆ ಸಾಧ್ಯವಾಗಿದೆ. ಶ್ರೀರಾಮಕೃಷ್ಣರು ಅನುಗ್ರಹ ಮಾಡದೆ ಹೋಯಿತು ಅಂತ ಹೇಳಿದ್ರೆ ನಾನು ಇಲ್ಲಿ ಈ ಮಾತುಗಳನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಇದೆಯೇ ಅಂತ ನನಗೆ ಎಷ್ಟೋ ಸರ್ತಿ ದಿಗಿಲಾಗುತ್ತಿದೆ. ಶ್ರೀರಾಮಕೃಷ್ಣನ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೋಸ್ಕರವೇ ಹೇ ಪ್ರೇಮ ರೂಪ ಶ್ರೀರಾಮಕೃಷ್ಣ ಅಂತ ಹೇಳ್ತಕ್ಕಂಥ ಹಾಡನ್ನ ಹಾಡಿ ಪ್ರಾರಂಭಿಸುವಂತಹದ್ದು. ಹಾಗೆ ಹೇಳ್ತಾ ಹೇಳ್ತಾ ಹೇಳ್ತಾ ಶ್ರೀರಾಮಕೃಷ್ಣ ಇಲ್ಲಿ ಬರಬೇಕು, ಬಂದು ಅವರೇ ನಿಂತು ಈ ಕಾರ್ಯವನ್ನು ಮಾಡಿಸಿಕೊಡಬೇಕು. ಆಡಿದಂತಹ ಪ್ರತಿಯೊಂದು ಮಾತು ಕೂಡ ಪ್ರತಿಯೊಬ್ಬರ ಹೃದಯಕ್ಕೆ ತಲುಪಿ ಅವರಿಗೊಂದು ಆನಂದದ ಸ್ಪಂದನವನ್ನು ಉಂಟು ಮಾಡಬೇಕು, ಅವರೆಲ್ಲರ ಜೀವನವನ್ನು ಕೃತಾರ್ಥವನ್ನಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಈ ಉಪನ್ಯಾಸವನ್ನು ಮಾಡ್ತಾ ಇದ್ದೇನೆ. ಕೇವಲ ಮಾತನಾಡುವ ಚಪಲದಿಂದ ನಾನಿಲ್ಲಿ ಮಾತನಾಡ್ತಾ ಇಲ್ಲ. ಆದ್ರಿಂದ ನಾವೆಲ್ಲರೂ ನಂಬಿರ್ತಕ್ಕಂಥ ಆ ಪರಮ ಚೈತನ್ಯಕ್ಕೆ ಎಂದೆಂದಿಗೂ ಶರಣಾಗಿ ಕೃತಾರ್ಥರಾಗೋಣ ಅಂತ ಪ್ರಾರ್ಥನೆ ಮಾಡಿ ನನ್ನ ಈ ಮಾತನ್ನು ಮುಗಿಸ್ತೇನೆ. ಅಲ್ಲದೇನೆ, ಕಳೆದ ಮಂಗಳವಾರ ಹಳ್ಳಿಗೆ ಹೋಗಿದ್ದೆ. ಇವೆಲ್ಲ ಕೊಟ್ಟಂತಹದ್ದನ್ನ ತಗೊಂಡೋಗಿ ಅಲ್ಲಿ ತಲುಪಿಸಿದೆ. ಪುಟ್ಟ ಪುಟ್ಟ ಮಕ್ಕಳು ಹೀಗೆ ಕೈ ಹಿಡಿದ್ರು, 300 ಜನ ಹುಡುಗರು ಮಕ್ಕಳು, ಒಂದೊಂದು ಸೋಪು, ಒಂದೊಂದು ಬನ್ನು, ಆಮೇಲೆ 5-5 ಚಾಕ್ಲೇಟು, ಆಮೇಲೆ ಒಂದೊಂದು ಪೆನ್ಸಿಲು, ಆಮೇಲೆ ರಬ್ಬರು, ಇಂಥವುಗಳನ್ನೆಲ್ಲ ಇಟ್ಟೆ. ಒಂದೊಂದು ಕಿತ್ಲೆ ಹಣ್ಣು, ಯಾರೋ ಒಬ್ರು ಒಂದು 300 ಕಿತ್ಲೆ ಹಣ್ಣು ಕೊಟ್ಟು 300-400 ಕಿತ್ಲೆ ಹಣ್ಣು ಕೊಟ್ಟಿದ್ರು. ಅವಳನ್ನು ಕೂಡ ಕೈಯಲ್ಲಿ ಹಿಡಿದೆ, ಅವ್ರ ಕೈ ಹಿಡಿಲಿಲ್ಲ. ಆಮೇಲೆ ಶರ್ಟನ್ನು ಕೂಡ ಹೀಗೆ ಹಿಡಿದು ಎಲ್ಲ ತುಂಬಿಕೊಂಡು ಮನಸ್ಸೆಲ್ಲ ತುಂಬಿ ಹೋಯ್ತು. ಆ ಮಕ್ಕಳನ್ನು ಸಂತೋಷ ಪಡಿಸೋದು ಎಷ್ಟು ಸುಲಭ ಅಂತನಿಸ್ತು. ಇನ್ನು ಕೆಲವರಿಗೆ ಎಷ್ಟು ಕೊಟ್ಟರು ಕೂಡ ತೃಪ್ತಿ ಇಲ್ಲ ನೋಡಿ, ಇನ್ನು ಹೀಗೆ ನಮ್ಮನೇ ನೋಡ್ತಾರೆ, ಇನ್ನೇನು ಕೊಡ್ತೀರಿ ಅಂತ. ಅವರು ಆ ಕೊಟ್ಟದ್ದನ್ನೇ ನೋಡಿ ಅಯ್ಯೋ ಎಷ್ಟೊಂದು ಬಂದಿದೆ ಅಂತ ಆನಂದ ಪಟ್ಟಂತಹ ರೀತಿಯನ್ನು ಕಂಡ್ರೆ ಬಹಳ ಆನಂದ ಆಗುತ್ತೆ. ಆ ಆನಂದವನ್ನೆಲ್ಲ ನಿಮ್ಗೆ ಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಸ್ವೀಕರಿಸಿ ಕೃತಾರ್ಥರಾಗಿ, ಮತ್ತು ನೀವೇನೇನು ಆ ಪುಣ್ಯ ಕಾರ್ಯವನ್ನು ಮಾಡಿದ್ದೀರೋ ಅದರ ಪುಣ್ಯ ಫಲ ನಾನು ಒಂದು ಕಿಂಚಿತ್ತೂ ಇಟ್ಕೊಂಡಿಲ್ಲ, ಎಲ್ಲವೂ ಕೂಡ ನಿಮಗೆ ತಲುಪಲಿ ಅಂತ ಶ್ರೀರಾಮಕೃಷ್ಣನ ಪ್ರಾರ್ಥನೆ ಮಾಡಿಕೊಂಡು ನಾನು ಈ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.